ಎಂ ಅಶ್ವಥ್ ನಾರಾಯಣ ಮತ್ತು ರೈತ ಶಕ್ತಿ ಯೋಜನೆಯಡಿ ಡೀಸೆಲ್ ಸಹಾಯಧನ ರೈತರ ಖಾತೆಗೆ ಜಮೆ ಬಿಸಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ, ಈ ರೋಗದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾ ರಾಕೇಶ್ ಬಂಗ್ಲೆ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ದೇಶದ ಅನೇಕ ಭಾಗಗಳಲ್ಲಿ ಬಹಳ ವೇಗವಾಗಿ ಜಾನುವಾರು ಚರ್ಮ ಗಂಟು ರೋಗ ಅಂತೇಳಿ ಕಂಡುಬಂದಿದೆ. ಅದನ್ನ ಲಂಪಿ ಸ್ಕಿನ್ ಡಿಸೀಸ್ ಅಂತಾನು ಕೂಡ ಕರೀತಾರೆ. ಜಾನುವಾರುಗಳಲ್ಲಿ ಈ ರೋಗ ಅತ್ಯಂತ ವೇಗವಾಗಿ ಹರಡ್ತಾ ಇದೆ ಅನ್ನುವಂಥದ್ದಿತ್ತು. ಇತ್ತೀಚೆಗೆ ನಾವು ಇನ್ನೇನು ಮಹಾರಾಷ್ಟಕ್ಕೆ ಬಂದಿದೆ, ನಮಗೂ ಬರಬಹುದಾ ಅಂತ ಹೇಳಿದ್ರೆ ಹೌದು, ಕರ್ನಾಟಕಕ್ಕೂ ಕೂಡ ಬಂದಿದೆ ಅಂತ. ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಾಳಜಿ ವಹಿಸಿ ಯಾವುದೇ ಪ್ರಾಣಿ ಜಾತ್ರೆ ಮಾಡುವಂತದ್ದು ಅಂತ ಏನು ಮಾಡಬಾರದು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೂ ಕೂಡ ಈ ಜಾನುವಾರುಗಳನ್ನು ಕೊಂಡು ಒಯ್ಯಬಾರದು, ಇಂಥವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದೆರಡು ಮೂರು ಕೇಸು ರಿಪೋರ್ಟ್ ಆಗಿದೆ. ಈ ನಿಟ್ಟಿನೊಳಗೆ ಈ ಜಾನುವಾರು ಚರ್ಮಗಂಟು ರೋಗವನ್ನು ಹೇಗೆ ಗುರುತಿಸಬೇಕು, ಹೇಗೆ ನಿರ್ವಹಿಸಬೇಕು, ಏನು ಮುಂಜಾಗ್ರತೆ ಕೈಗೊಳ್ಳಬೇಕು, ಮತ್ತೆ ಇದು ಬಂತು ಅಂದ್ರೆ ಏನು ತೊಂದರೆ ಆಗುತ್ತೆ, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ರಾಕೇಶ್ ಬಂಗ್ಲೆ ಅವರನ್ನ. ಇವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಈ ಜಾನುವಾರು ಚರ್ಮ ಗಂಟು ರೋಗ ನಮ್ಮ ದೇಶದ ಎಲ್ಲಾ ಕಡೆಗೂ ಬಂದಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಒಂದಿಷ್ಟು ಕೇಸ್ಗಳು ಕಂಡು ಬಂದವು ಅಂತ. ಏನದು ಈ ಜಾನುವಾರು ಚರ್ಮಗಂಟು ರೋಗ ಅಂತ? ಜಾನುವಾರು ಚರ್ಮಗಂಟು ರೋಗ ಅಥವಾ ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ಲಂಪಿ ಸ್ಕಿನ್ ಡಿಸೀಸ್, ಇದು ಒಂದು ಸಾಂಕ್ರಾಮಿಕ ರೋಗ. ಇದು ವೈರಸ್ ಅಂದರೆ ಅತಿ ಸೂಕ್ಷ್ಮಾಣುಜೀವಿ ಅಂತ ಏನಂತೇವೆ, ಅದರಿಂದ ಬರುವಂತಹ ಒಂದು ರೋಗ. ಈಗಾಗಲೇ ನಾವು ಹಲವಾರು ಅತಿ ಸೂಕ್ಷ್ಮಾಣು ರೋಗದ ವಿರುದ್ಧ ಜಾನುವಾರುಗಳಲ್ಲಿ ಹತೋಟಿ ಕ್ರಮ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು ಕಾಲು ಬಾಯಿ ರೋಗ ಅನ್ನೋದನ್ನ. ಅದನ್ನು ಕೂಡ ಕಳೆದ ಒಂದು 10-15 ವರ್ಷದಿಂದ ನಾವು ಸತತವಾಗಿ ಲಸಿಕೆಯನ್ನು ಹಾಕಿ ಅದನ್ನೊಂದು ಹತೋಟಿಲೆ ತರ್ತಾ ಇದ್ದೇವೆ. ಈ ನಡುವೆ ಇದು ಒಂದು ರೋಗ. ಈ ರೋಗ ನಾನು ಮೊದಲೇ ಹೇಳದಂಗೆ ಸೂಕ್ಷ್ಮಾಣುಜೀವಿಗಳಿಂದ ಬರುವಂತ ರೋಗ. ಇದರದ ಪ್ರಾಮುಖ್ಯತೆ ಏನಂದ್ರೆ ಈ ಸೂಕ್ಷ್ಮಾಣು ಜೀವಿ ಕೂಡ ಬಹಳಷ್ಟು ವಾತಾವರಣದಲ್ಲಿ ಅತಿ ತೀವ್ರವಾಗಿ ಹಬ್ಬುವಂತ ಹಾಗೂ ಅತಿ ಬೇಗ ಹರಡುತ್ತೆ ಮತ್ತೆ ಬಹಳ ಸ್ಟ್ರಾಂಗ್ ವೈರಸ್ ಇದು, ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲಿಂತ ಒಂದು ವೈರಸ್. ಯೂಶ್ವಲಿ ನಾವು ಸೂಕ್ಷ್ಮಾಣು ಜೀವಿಗಳಿಗೆ ಬಂದಾಗ ನಾವು ಅದನ್ನು ಅಣುಜೀವಿ ಕಂಪೇರ್ ಮಾಡಿದಾಗ ಸೂಕ್ಷ್ಮಾಣು ಜೀವಿ ವಾತಾವರಣದಲ್ಲಿ ಬಹಳ ಸೆನ್ಸಿಟಿವ್ ಆಗಿರ್ತದೆ, ಅಂದ್ರೆ ಬಹಳ ಈಸಿಯಾಗಿ ಸಾಯಂತದ್ದು, ಅಷ್ಟು ಸುಲಭವಾಗಿ ವಾತಾವರಣದಲ್ಲಿ ಇರಲ್ಲ. ಅಣುಜೀವಿಗಳು ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಅಂತ ಏನಂತೆ ಅದು ವಾತಾವರಣದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಉಳಿತೈತಿ. ನೀವು ಚಪ್ಪೆ ಬೆನೆ ಕೇಳಿರ್ಬೋದು, ಗಂಟ್ಲೆ ಬೆನೆ ಕೇಳಿರ್ಬೋದು, ಅವೆಲ್ಲ ವಾತಾವರಣದಲ್ಲೇ ಉಳ್ಕೊಂಡಿರ್ತವೆ. ಮಳೆಗಾಲ ಬಂದ್ಮೇಲೆ ಯಾವಾಗ ಜಾನುವಾರುಗಳ ಒಂದು ಇಮ್ಯುನಿಟಿ ಏನು ಕುಂದು ಬಂದಿರುತ್ತೆ ಅಂತ ಕಾಲದಲ್ಲಿ ಜಾನುವಾರು ಮೇಲೆ ಅಟ್ಯಾಕ್ ಮಾಡಿ ಈ ರೋಗ ತರುತ್ತೆ. ಈ ರೋಗ ಅತಿ ಸೂಕ್ಷ್ಮಾಣು ಜೀವಿಯಿಂದ ಬರುವಂತ ರೋಗ ಆಗಿ ಪ್ರಪ್ರಥಮವಾಗಿ 1929 ಇದು ಜಾಂಬಿಯಾ ದೇಶದಲ್ಲಿ ರಿಪೋರ್ಟ್ ಆಯಿತು ಪ್ರಪ್ರಥಮವಾಗಿ ಜಗತ್ತಿನಲ್ಲಿ. ಅಲ್ಲಿಂದ ಜಿಂಬಾಬ್ವೆ ಹಾಗೂ ಸೌತ್ ಆಫ್ರಿಕಾ ಮುಖಾಂತರ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಹರಡಿತು. ನಮ್ಮ ಭಾರತ ದೇಶದಲ್ಲಿ 2019 ಆಗಸ್ಟ್ರಲ್ಲಿ ಒಡಿಶಾದಲ್ಲಿ ಪ್ರಪ್ರಥಮ ಬಾರಿಗೆ ಕಂಡುಕೊಂಡ್ವಿ ಈ ರೋಗನ. ಅಲ್ಲಿಂದ ಈಗ ಇದು ಯಾವ ರಾಜ್ಯವನ್ನು ಬಿಟ್ಟಿಲ್ಲ. ಉತ್ತರದ ರಾಜ್ಯಗಳಲ್ಲಿ ಇದರದ್ದು ಸಿವಿಆರ್ಟಿ ತುಂಬಾ ಇದೆ. ನಾವು ಉತ್ತರ ರಾಜ್ಯದಲ್ಲಿ ಇದ್ದೇವೆ ಅಂತ ಹೇಳ್ಕೊಂತ ಇರುವಾಗಲೇ ಇದು ನಮ್ಮ ರಾಜ್ಯಕ್ಕೆ ಕೂಡ ಕಾಲಿಟ್ಟಿದೆ. ಈಗಾಗಲೇ ನಮ್ಮ ಪಕ್ಕದ ಜಿಲ್ಲೆಗಳಾದಂತ ಹಾವೇರಿ ಮತ್ತೆ ಬೆಳಗಾಂನಲ್ಲಿ ಈ ರೋಗ ಹರಡಬಾರದು ಅಂತೇಳಿ ಜಾತ್ರೆಗಳನ್ನ ಜಾನುವಾರು ಜಾತ್ರೆಯನ್ನ ನಿಷೇಧ ಮಾಡಿದ್ದಾರೆ, ಜಾನುವಾರು ಸಂತೆಯನ್ನು ನಿಷೇಧ ಮಾಡಿದ್ದಾರೆ ಹಾಗೂ ಜಾನುವಾರುಗಳ ಸಾಗಾಣಿಕೆಯನ್ನು ಕೂಡ ನಿಷೇಧ ಮಾಡಿದ್ದಾರೆ. ಹೀಗಾಗಿ ಇದರ ಬಗ್ಗೆ ನಾವು ಇವತ್ತಿನ ದಿವಸ ತಾವೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಇದು ಬಹಳ ಪ್ರಸ್ತುತವಾಗಿದೆ. ಈ ರೋಗದ ಬಗ್ಗೆ ಜಾನುವಾರು ಮಾಲೀಕರಿಗೆ ತಿಳಿಸಿಕೊಡೋದು ಕೂಡ ಬಹಳ ಅವಶ್ಯಕವಾಗಿರುತ್ತದೆ. ಹಾಗಾದ್ರೆ ಇದು ಹೇಗೆ ಹರಡುತ್ತೆ? ಈ ರೋಗ ಮುಖ್ಯವಾಗಿ ಹಸುಗಳಲ್ಲಿ ಕಂಡು ಬರುತ್ತೆ, ಎಮ್ಮೆಗಳಲ್ಲಿ ಇದರ ತೀವ್ರತೆ ಬಹಳ ಕಡಿಮೆ ಇರುತ್ತೆ. ಹಸುವಿನಲ್ಲೂ ಕೂಡ ನಮ್ಮ ಏನ್ ಮಿಶ್ರತಳಿ ಹಸುಗಳೇನಿರ್ತಾವ ಅದರಲ್ಲಿ ತುಂಬಾ ತೀವ್ರತರನಾದ ತೊಂದರೆ ಕೊಡುತ್ತೆ. ಎಸ್ಪೆಷಲ್ ನಾವು ಹಾಲ್ಸ್ಟೈನ್ ಪ್ರೊಷನ್ ಅಂತ ಒಂದು ಕಪ್ಪು ಮತ್ತು ಬಿಳಿ ಬಣ್ಣದ ಏನು ಆಕಳುಗಳನ್ನ ನೋಡಿದ್ರೆ ಹೆಚ್ಚು ಹಾಲು ಕೊಡಲಿಕ್ಕೆ ಪ್ರಸಿದ್ಧವಾದಂತ ತಳಿ, ಅಂತ ತಳಿಗಳಲ್ಲಿ ಇದು ತೀವ್ರವಾಗಿ ಹಬ್ಬುತ್ತೆ. ಅದರಲ್ಲೂ ಕೂಡ 1-5 ವರ್ಷದೊಳಗಂತ ಏನಿರ್ತವೆ ಅಂತ ಜಾನುವಾರುಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಬ್ಬುತ್ತೆ. ಸ್ವಲ್ಪ 5 ವರ್ಷದ ಜಾಸ್ತಿ ಆದಂತ ಜಾನುವಾರುಗಳು ಇದರ ಹಬ್ಬಕ್ಕೆ ಕಡಿಮೆ ಇರುತ್ತೆ. 1 ವರ್ಷದಕ್ಕಿಂತ ಕಡಿಮೆ ಇರುವಂತಹ ಜಾನುವಾರುಗಳಲ್ಲಿ ಕೂಡ ಇದರ ಪ್ರಭಾವ ಕಡಿಮೆ ಇರುತ್ತೆ. ಅಂದ್ರೆ ಹರಡುವುದು ಅಂತೇಳಿಂದಲ್ಲ, ಗಾಳಿಯಲ್ಲಿ ಹರಡುತ್ತು, ನೀರಿನಲ್ಲಿ ಹರಡುತ್ತು, ಅಥವಾ ಮನುಷ್ಯರಿಂದ ಹರಡುತ್ತು, ಅಥವಾ ಬೇರೆ ಕೀಟಗಳಿಂದ ಹರಡುತ್ತು ಅನ್ನೋದು ಇದು ಬಹಳ ಮುಖ್ಯವಾದಂತಹ ವಿಷಯ. ಈ ರೋಗ ಸಾಮಾನ್ಯವಾಗಿ ಪ್ರಾಣಿಯಿಂದ ಪ್ರಾಣಿಗಳು ಹರಡುವುದು ಬಹಳ ಕಡಿಮೆ. ಈ ರೋಗ ಹರಡಲಿಕ್ಕೆ ನಾವು ವೆಕ್ಟರ್ ಅಂತೇವೆ, ಅಂದ್ರೆ ಒಂದ್ರೆ ಪ್ರಾಣಿಗಿನ ಒಂದು ಪತ್ತೊಂದು ಪ್ರಾಣಿಗೆ ರೋಗವನ್ನು ಹಬ್ಬಿಸುವಂತ ಒಂದು ಮಾರ್ಗ, ಮುಖ್ಯವಾಗಿ ಸೊಳ್ಳೆಗಳಿಂದ. ಏಡಿಸ್ ಅಂತ ಏನ್ ಸೊಳ್ಳೆ ಅಂತೇವೆ, ವಿಕ್ಯುಲೆಕ್ಸ್ ಅಂತ ಏನ್ ಸೊಳ್ಳೆ ಅಂತೇವೆ, ಆ ಸೊಳ್ಳೆಗಳಿಂದ ಹಾಗೂ ದನದ ಮೇಲೆ ಕೊಡುವಂತ ಫ್ಲೈಸ್ ಏನಿರ್ತವೆ ನೊಣ ಅಂತೇವೆ ಅವುಗಳಿಂದ ಹಾಗೂ ಉಣ್ಣೆಗಳಿಂದ. ಯಾವ ಜಾನುವಾರುಗಳಲ್ಲಿ ಈ ರೋಗದ ಲಕ್ಷಣ ಇರುತ್ತೆ ಅಂತ ಜಾನುವಾರುಗಳು ಕೂತು ಅದರಿಂದ ಪಡೆದಂತ ರಕ್ತವನ್ನು ಇನ್ನೊಂದು ಜಾನುವಾರುಗಳಲ್ಲಿ ಅದು ಚುಚ್ಚಿದಾಗ ಈ ರೋಗ ರಕ್ತದ ಮೂಲಕ ಕೀಟಗಳ ಮೂಲಕ ಯಾವಾಗಲೂ ಹಬ್ತಾ ಇದೆ. ಇದು ಜಾನುವಾರಿಂದ ಜಾನುವಾರಿಗೆ ಹಬ್ಬೋದು ಬಹಳ ಕಡಿಮೆ, ಈ ವೆಕ್ಟರ್ ಮೂಲಕನೇ ಬಹಳ ಹಬ್ಬುತ್ತೆ. ಈ ಯಾವಾಗಲೂ ರೋಗ ಹರಡಿಕೆಯಲ್ಲಿ ಮಾನವನ ಪಾತ್ರನೇ ಜಾಸ್ತಿ ಇರುತ್ತೆ. ಯಾವಾಗ ಈ ರೋಗಗ್ರಸ್ತ ಪ್ರಾಣಿಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಥವಾ ನಮ್ಮ ಇಲಾಖೆ ಸಿಬ್ಬಂದಿಯವರು ರೋಗಗ್ರಸ್ತ ಪ್ರಾಣಿಗಳನ್ನು ಚಿಕಿತ್ಸೆ ಮಾಡಿ ಅವತ್ತಿನ ದಿವಸ ಮತ್ತೊಂದು ಮನೆಗೆ ಹೋಗಿ ಚಿಕಿತ್ಸೆ ಕೊಟ್ಟಾಗೂ ಸಹಿತ ನಾವಾಗೇ ಈ ಒಂದು ರೋಗನ ಹರಡಲಿಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಾಗುತ್ತೆ. ಅಂದ್ರೆ ಮನುಷ್ಯರು ಒಂದು ಪ್ರಾಣಿ ಯಾವ ರೋಗ ಬಂದಿದೆ ಅದನ್ನು ಮುಟ್ಟಿ ಇನ್ನೊಂದು ಪ್ರಾಣಿ ಮುಟ್ಟಿದ್ರು ಕೂಡ ಯೂಶ್ವಲಿ ವೈರಸಸ್ ಅವ್ರ ಕೈ ಮೇಲೆ ಇರೋದ್ರಿಂದ ಅದೇನೋ ಲಿಕ್ ಮಾಡಿದ್ರು, ಸಲೈವ ಬಿತ್ತು, ಲಿಕ್ ಮಾಡಿದಂತ ಬಾಡಿಯ ಒಳಗೆ ಹೋದಾಗ ಈ ರೋಗ ಹಬ್ಬುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ರಕ್ತದ ಮೂಲಕ ಹಬ್ಬಿದಾಗ ಅದ್ರ ಪ್ರಭಾವ ಜಾಸ್ತಿ ಇದೆ, ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗ್ಬಿಡುತ್ತೆ, ತೀವ್ರತರವಾಗಿ ಎಫೆಕ್ಟ್ ಆಗ್ಬಿಡುತ್ತೆ. ಈಗ ಜಾತ್ರಿ ಅಥವಾ ಒಂದು ಸಂತೆ, ಜಾನುವಾರು ಸಂತೆ ಇಂತವೆಲ್ಲಾನು ನಿರ್ಬಂಧಿಸುವುದರಿಂದ ಹರಡುದು ಹೇಗೆ ತಡೆಗಟ್ಟಬಹುದು? ಇದ್ರ ಏನಾಗುತ್ತೆ ಅಂದ್ರೆ ಈಗ ಜಾತ್ರೆಯಲ್ಲಿ ಒಂದು ಜಾನುವಾರು ಬಂದರೂ ಕೂಡ ನಮಗೆ ಗೊತ್ತಾಗಲ್ಲ ಜಾನುವಾರಿಗೆ. ಇದು ಸಿಂಪ್ಟಮ್ಸ್ ಅಂದ್ರೆ ಏನು ಲಕ್ಷಣ ತೋರಿಸೋಕ್ಕಿಂತ ಮೊದಲೇ ಜಾನುವಾರುಗಳು ಯೂಶ್ವಲಿ ರೋಗಾಣುಗಳಿರುತ್ತವೆ. ಯಾವಾಗಲೂ ಒಂದು ರೋಗದ ಲಕ್ಷಣ ಬರಬೇಕಂದ್ರೆ ಎಲ್ಲ ದೇಹದಲ್ಲಿ ಎಲ್ಲ ಒಂದು ಕ್ರಮವನ್ನು ಮುಗಿಸಿದ ಮೇಲೆ ಒಂದು ಲಕ್ಷಣ ಕಾಣುತ್ತೆ, ಆಗಲೇ ಜಾನುವಾರುಗಳಿಗೆ ಆ ರೋಗಾಣುಗಳು ಇರುತ್ತೆ. ಅಂತ ಜಾನುವಾರುಗಳು ನಾವು ಸಂತೆಯಲ್ಲಿ ತಂದಾಗ ಅಥವಾ ಜಾತ್ರೆಯಲ್ಲಿ ತಂದಾಗ ಅಂತ ರೋಗಾಣುಗಳಿಂದ ಏನು ಬಾಯಿಂದ ಬೀಳುವಂತ ದ್ರವ ಆಗಿರ್ಬೋದು, ಸಲೈವ ಅಂತ ಏನಂತ ಅದು ಬಿದ್ದಾಗ ಅಂತ ಮೇವನ್ನು ಜಾನುವಾರವನ್ನು ಇನ್ನೊಂದು ಜಾನುವಾರು ತಿಂದಾಗ ಅಥವಾ ಅಲ್ಲಿ ಅಡ್ಡಾಡಿಕೊಂಡು ಅಲ್ಲಿ ಒಂದು ಜಾನುವಾರು ಮುಟ್ಟಿ ಇನ್ನೊಂದು ಜಾನುವಾರು ಮುಟ್ಟೋದ್ರಿಂದ ಕೂಡ ಈ ರೋಗ ಹಬ್ಬಲಿಕ್ಕೆ ಒಂದು ವಾತಾವರಣ ಕಲ್ಪಿಸಿಕೊಟ್ಟಂಗಾಗುತ್ತೆ. ಯಾವಾಗಲೂ ರೋಗ ತನ್ನಷ್ಟು ತಾನೇ ಹರಡುವುದಿಲ್ಲ, ಯಾವುದೇ ರೋಗ ಆದರೂ ಅದು ಹರಡುವುದನ್ನು ನಾವು ಮಾನವರು ಅಥವಾ ಇತರೆ ಏನು ಮೊಸ್ಕಿಟೋ ಸಂದೆ ಟಿಕ್ಸ್ ಸಂದಿ ಇದರಿಂದ ನಾವು ಹರಡಲಿಕ್ಕೆ ಒಂದು ವಾತಾವರಣ ನಾವು ಮಾಡಿಕೊಟ್ಟಂಗಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಲಗಾಂ ಜಿಲ್ಲೆಯಲ್ಲಾಗಲಿ ಮತ್ತು ನಮ್ಮ ಪಕ್ಕದ ಹಾವೇರಿ ಜಿಲ್ಲೆ ಜಿಲ್ಲಾಡಳಿತದಿಂದನೇ ಈ ಒಂದು ಸಂತೆ ಜಾನುವಾರು ಜಾತ್ರೆ ಇವುಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ, ಹಾಗೂ ಜಾನುವಾರು ಸಾಗಾಣಿಕೆ ಕೂಡ ನಿರ್ಬಂಧ ಹೇರಿದ್ದಾರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ. ಈಗಾಗಲೇ ಅಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಜಾನುವಾರುಗಳು ಈ ಸೈಡ್ ನಮ್ಮ ಜಿಲ್ಲೆಗೆ ಬಂದಾಗ ಮತ್ತೆ ಇಲ್ಲಿ ಕೂಡ ತೀವ್ರತೆ ಜಾಸ್ತಿ ಆಗೋದ್ರಿಂದ ಅದನ್ನು ನಿರ್ಬಂಧ ಹೇರಿದ್ದಾರೆ. ಈಗ ನಮ್ಮ ತಾಲೂಕಿಂದ ಇನ್ನೊಂದು ತಾಲೂಕು, ನಮ್ಮ ಊರಿಂದ ಇನ್ನೊಂದು ಊರು, ಹಂಗ ಹೋಗೋದು ಅದು ನಮ್ಮ ಜಿಲ್ಲೆಯಲ್ಲಿ ನಾವು ಇನ್ನು ರಿಸ್ಟ್ರಿಕ್ಷನ್ ಮಾಡ್ಕೊಂಡಿಲ್ಲ, ಅಲ್ಲಿ ವಿದಿನ್ ಡಿಸ್ಟಿಕ್ಟ್ ವಿದಿನ್ ತಾಲೂಕು ಸಹಿತ ಸಾಗಾಣಿಕೆ ನಿರ್ಬಂಧ ಮಾಡ್ಕೊಂಡಿದ್ದಾರೆ. ಓ ಹಾಗೆ, ಈಗ ನಾವು ಇದನ್ನ ವ್ಯಕ್ತಿಯಿಂದ ಹರಡುತ್ತೆ ಅಂತ ಹೇಳಿದ್ರಲ್ಲ ಅಥವಾ ಮನುಷ್ಯರಿಂದನೇ ಹರಡುತ್ತೆ, ಇಲ್ಲೇ ನಾವು ಏನಾದರೂ ಕ್ರಮಗಳನ್ನು ವೆಕ್ಟರ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ. ನಾವು ಮೊಸ್ಕೇಟನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡೋದು ಎಸ್ಪೆಷಲಿ ಜಾನುವಾರು ಕೊಟ್ಟಿಗೆಯಲ್ಲಿ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡೋದಾಗ್ಲಿ ಫ್ಲೀಸ್ ಗಳನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ. ಅದರಿಂದ ವೆಕ್ಟರ್ನ ಕಂಟ್ರೋಲ್ ಮಾಡಬೇಕು. ಈ ನಾವು ಈ ಜಾನುವಾರುಗಳಲ್ಲಿ ಮುಖ್ಯವಾದ ವೆಕ್ಟರ್ ಅಂದ್ರೆ ಉಣ್ಣೆ ಅಂತ ಹೇಳ್ತೇವೆ, ಅದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ, ಕಂಟ್ರೋಲ್ ಮಾಡ್ತೇವೆ. ಇವನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ, ಎಸ್ಪೆಷಲಿ ಜಾನುವಾರು ಕೊಟ್ಟಿಗೆಗಳಲ್ಲಿ ಸೊಳ್ಳೆ ಪರದೆ ಅಂತಿಂತವು ಬಹಳ. ನಾವು ಒಂದು ಎಕಾನಮಿ ಯೋಚನೆ ಮಾಡಿದಾಗ ಇವೆಲ್ಲ ಬಹಳ ಕಾಸ್ಟ್ಲಿ, ತುಂಬಾ ರೈತರ ಮೇಲೆ ಬರ್ಡನ್ ಆಗಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಈಗ ನಮ್ಮ ಜಿಲ್ಲೆಯೊಳಗೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆ ದೂರ ಇರುತ್ತೆ, ಮತ್ತೆ ಹಾಗಾಗಿ ಹಳ್ಳಿಯಿಂದ ಹಳ್ಳಿಗೆ ದೂರ ಇರುತ್ತೆ, ಇಲ್ಲಿ ರಿಸ್ಕ್ ಏನಾದ್ರೂ ಕಡಿಮೆ. ನಮ್ಮಲ್ಲಿ ತೀವ್ರತೆ ಅದೇ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ತೀವ್ರತೆ ಕಡಿಮೆ ಇರುತ್ತೆ ಬೇರೆ ಒಂದು ಇದರಿಂದ. ಆದಾಗ್ಯೂ ಕೂಡ ನಾವು ಹೇಳಿದ್ನಲ್ಲ, ಈಗ ಅದು ನಮ್ಮವರೇ ಒಂದು ರೋಗಗ್ರಸ್ತ ಪ್ರಾಣಿಯನ್ನು ಬೆಳಿಗ್ಗೆ ಚಿಕಿತ್ಸೆ ಮಾಡಿ ಅದೇ ದಿವಸ ಮತ್ತೊಂದು ಮನೆ ಹೋಗಿ ಅವ್ರು ಚಿಕಿತ್ಸೆ ಮಾಡಾಗ ಅವರು ಕೂಡ ಇದು ಒಂದು ರೋಗ ಹರಡಲಿ, ನಾವು ಕೂಡ ಒಂದು ಪಾತ್ರ ವಹಿಸಿದಂಗಾಗತ್ತೆ. ಹಾಗಾದ್ರೆ ಈ ರೋಗ ಬಂದಿದೆ ಅಂತ ಹೇಳಿದ್ರೆ ಲಕ್ಷಣ ಹೇಗಿರುತ್ತೆ? ಪ್ರಾಥಮಿಕ ಲಕ್ಷಣ ಯಾವುದೇ ಒಂದು ಸೂಕ್ಷ್ಮಾಣು ಜೀವಿನ ಅಥವಾ ವೈರಲ್ ಡಿಸೀಸ್ ಅಂತ ಏನಿರುತ್ತೆ, ಇದರಲ್ಲಿ ಮುಖ್ಯವಾಗಿ ಆ ರೋಗದಿಂದ ಯಾವುದೇ ಒಂದು ತೊಂದರೆ ಆಗಲ್ಲ, ಅದರಿಂದ ಸೆಕೆಂಡರಿ ಕಾಂಪ್ಲಿಕೇಶನ್ ಏನಂತವೆ ಅಂದ್ರೆ ಮುಂದೆ ಅದರಲ್ಲಿ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾ ಏನಂತವೆ ಅದರಗಳಿಂದ ಜಾನುವಾರುಗಳಿಗೆ ತೊಂದರೆ ಆಗುತ್ತೆ. ಈ ರೋಗದ ಲಕ್ಷಣ ಮುಖ್ಯವಾಗಿ ಜಾನುವಾರುಗಳಿಗೆ ತುಂಬಾ ಜ್ವರ ಇರುತ್ತೆ, 105 ಡಿಗ್ರಿ ತನಕ ಜ್ವರ ಇರುತ್ತೆ. ಆನಂತರ ಆಹಾರ ಬಾಯಿ ಎಲ್ಲೆಲ್ಲ ಹುಣ್ಣಾಗೋದ್ರಿಂದ ಆಹಾರ ತಿನ್ನೋದ್ರ ನಿಲ್ಲಿಸುತ್ತೆ. ಈ ಆಹಾರ ತಿನ್ನದ್ ನಿಲ್ಲಿಸಿದ ಮೇಲೆ ಹಾಲು ಕೊಡುವ ಸಾಮರ್ಥ್ಯನ ಕಳೆದ ಹಾಲಿನ ಇಳುವರಿ ಕೂಡ ಸಂಪೂರ್ಣ ನಿಂತು ಬಿಡುತ್ತೆ. ಗರ್ಭಧರಿಸಿದ ಜಾನುವಾರುಗಳಲ್ಲಿ ಅಬಾರ್ಷನ್ ಆಗುತ್ತೆ ಅಂದ್ರೆ ಗರ್ಭಪಾತ ಆಗುತ್ತೆ. ಆನಂತರ ಗಂಡು ಹೋರಿ ಜಾನುವಾರುಗಳಲ್ಲಿ ಅದರದ ಏನು ಬ್ರೀಡಿಂಗ್ ಕೆಪಾಸಿಟಿ ಅಥವಾ ಅದರದೇನು ಉತ್ಪಾದಕತೆ ಏನಿರುತ್ತೆ ಅದನ್ನು ಕೂಡ ಕಳ್ಕೊಂಡ್ ಬಿಡುತ್ತೆ. ಜಾನುವಾರುಗಳಲ್ಲಿ ಮೈಯ ಮೇಲೆಲ್ಲ ಗಂಟಾಗೋದ್ರಿಂದ ಅದಕ್ಕೆ ಅಥವಾ ಅಡ್ಡಾಡೋದು ಅಥವಾ ಅದೇನ್ ಕೆಲಸ ಮಾಡಬೇಕಲ್ಲ ಆ ಸಾಮರ್ಥ್ಯನ ಕಳ್ಕೊಂಡ್ ಬಿಡುತ್ತೆ. ಮುಖ್ಯವಾಗಿ ಈ ರೋಗಗಳಿಂದ ಜಾನುವಾರು ಮಾಲಿಕೆಗೆ ಆರ್ಥಿಕ ತೊಂದರೆ ತುಂಬಾ ಆಗುತ್ತೆ. ಆನಂತರ ಈ ರೋಗ ಬಂದು ನಂತರ ಅದೇನು ರಿಕವರಿ ಆಗುತ್ತೆ, ರಿಕವರಿ ಆದ್ರೂ ಕೂಡ ಅಷ್ಟು ಶಕ್ತಿ ಇರಲ್ಲ ಜಾನುವಾರುಗಳಲ್ಲಿ ಹಾಲಿನ ಉತ್ಪಾದನೆ ಮಾಡ್ಲಿಕ್ಕಾಗಲಿ. ಆನಂತರ ಈ ಹೆಣ್ಣು ಕರು ಏನಿರುತ್ತಲ್ಲೋ ಅದು ಬಹಳಷ್ಟು ದಿವಸ ತನಕ ಬೆದಿಗೆ ಬರಲ್ಲ, ಆನಿಸ್ಟಸ್ ಕಂಡೀಷನ್ ಅಂತ, ಡಿಲೇಡ್ ಆನಿಸ್ಟಸ್ ಕಂಡೀಷನ್ ಅಂತ, ಅಂದ್ರೆ ಬೆದಿಗೆ ಸಹಿತ ಬರಲ್ಲ, ಅಷ್ಟೊಂದು ತೊಂದರೆ ಜಾನುವಾರು ಮಾಲೀಕನಿಗೆ ಆಗುತ್ತೆ. ಅಂದ್ರೆ ಎಕನಾಮಿಕಲಿ ಲಾಸ್ ಆಗ್ಬಿಡುತ್ತೆ ಅದು ನಮ್ಮ ಎಸ್ಪೆಷಲಿ ಇದು ನಾನು ಮೊದಲೇ ಹೇಳದಂಗೆ ನಮ್ಮ ಮಿಶ್ರತಳಿ ಜಾನುವಾರುಗಳು ಇರ್ತಾವಲ್ಲ HF ಆಗ್ಲಿ ಇಂತ ಜಾನುವಾರುಗಳಲ್ಲಿ ನಮ್ಗೆ ಅದನ್ನ ನಾವು ಸಾಕೋದೇ ಹಾಲಿನ ಸಲುವಾಗಿ, ಹಾಲು ಇಲ್ಲ ಆನಂತರ ಮುಂದೆ ಗರ್ಭನ ಕಟ್ಟಲಿಲ್ಲ ಅಂದ್ರೆ ಅದು ಇದ್ದು ಸಹಿತ ಮಾಲೀಕನಿಗೆ ಸತ್ತಾಗಿ ಆಗ್ಬಿಡುತ್ತೆ. ಅದರಿಂದ ಇದರಲ್ಲಿ ಆರ್ಥಿಕ ಹೊರೆ ತುಂಬಾ ಆಗುತ್ತೆ ಜಾನುವಾರು ಮಾಲೀಕರಿಗೆ. ಇದೇ ಪರಿಣಾಮ. ಹಾಗಾಗಿ ಇಲ್ಲಿ ನಾವು ಯಾವುದೇ ರೋಗಕ್ಕೂ ಕೂಡ ಲಸಿಕೆ ಹಾಕಿಸ್ಬೇಕು ಅಂತ ಹೇಳ್ತೀವಿ. ಇದರದೇ ಆದಂತಹ ಲಸಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಗುಜರಾತ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಕ್ಯಾಪ್ರಿ ವೈರಸ್ ಆಗದಂತ ಶೀಪ್ ಅಂಡ್ ಗೋಟ್ ಫಾಕ್ಸ್ ವೈರಸ್ ಇದು ಒಂದೇ ತರ ಇರೋದ್ರಿಂದ ನಮ್ಮಲ್ಲಿ ಈಗ ಇದಕ್ಕೆ ಶೀಪ್ ಪಾಕ್ಸ್ ಮತ್ತು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಏನಿದೆ ಅದನ್ನು ಮಾತ್ರ ನಾವು ಮಾಡ್ತಾ ಇದೇವೆ. ಇದಕ್ಕಾಗಿ LST ವ್ಯಾಕ್ಸಿನ್ ಅಂತ ಇನ್ನು ನಮ್ಮ ರಾಜ್ಯದಲ್ಲಿ ಏನು ಬಿಡುಗಡೆ ಆಗಿಲ್ಲ. ದೇಶದಲ್ಲಿ ಪ್ರಪ್ರಥಮವರೆಗೆ ಈ ಕೆಲವು ದಿನಗಳ ಹಿಂದೆ ಗುಜರಾತ್ನಲ್ಲಿ ಬಿಡುಗಡೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೂ ಇದು ಬರಬಹುದು. ಅಲ್ಲಿ ತನಕ ಇದು ಸೇಮ್ ಸಂತತಿಗೆ ಅಂದ್ರೆ ಪಾಕ್ಸ್ ಸಂತತಿಗೆ ಸೇರಿದಂತಹ ವೈರಸ್ ಆಗದ್ರಿಂದ ಶೀಪ್ ಪಾಕ್ಸ್ ಮತ್ತು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನು ಜಾನುವಾರುಗಳಲ್ಲಿ ಮಾಡ್ತಾ ಇದ್ದೇವೆ ನಾವು. ಮುಖ್ಯವಾಗಿ ಕುರಿಗಳಲ್ಲಿ ಫಾಕ್ಸ್ ಬರಬಾರ್ದಂತ ಏನು ಮಾಡಿದೇವಲ್ಲ ವೈರಸ್ನ ಲಸಿಕೆನ ಅದನ್ನೇ ಕೂಡ ಈ ಜಾನುವಾರುಗಳಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಅಂದಾಜು ಅಥವಾ ಒಂದು ಹಂತದವರೆಗೆ ನಿರ್ವಹಣೆ ಮಾಡಬಹುದು. ಈ ಪಾಕ್ಸ್ ವ್ಯಾಕ್ಸಿನೇಷನ್ ಮಾಡಿದ್ರೆ ನಾವು ಇದನ್ನ ಕಂಟ್ರೋಲ್ ಮಾಡೋ ಸಾಧ್ಯತೆ ತುಂಬಾ ಇದೆ. ಇದು ವ್ಯಾಕ್ಸಿನೇಷನ್ಗಿಂತ ಕಂಟ್ರೋಲ್ ಮೆಜರ್ಸ್ ನಾವೇನ್ ಇದನ್ನ ಹತೋಟಿ ಮಾಡೋದೇ ಬಹಳ ಮುಖ್ಯವಾದಂತಹ ಕೆಲಸ. ವ್ಯಾಕ್ಸಿನೇಷನ್ ಈಗ ನಮ್ಮಲ್ಲಿ ಸುಮಾರು 60,000-70,000 ಮಿಶ್ರತಳಿ ಹಸುಗಳಿದ್ದಾವೆ. 60,000-70,000 ಹಸುಗಳಿಗೆ ನಾವು ಲಸಿಕೆಯನ್ನು ಪೂರೈಸಬೇಕು, ಪೂರಾ ವ್ಯಾಕ್ಸಿನೇಷನ್ ಮಾಡಬೇಕಂದ್ರೆ ತುಂಬಾ ಕಷ್ಟಕರ ಸಾಧ್ಯತೆ. ಅದಕ್ಕೆ ಹತೋಟಿನೇ ಬಹಳ ಮುಖ್ಯವಾಗಿರುತ್ತೆ. ಇದು ಬೇರೆ ಪ್ರಾಣಿಗಳಲ್ಲಿ ಏನಾದರೂ ಇದು ಹಸುಗಳಲ್ಲಿ ಬಿಟ್ರೆ ಮತ್ತೆ ಯಾಕ್ ಅಂತ ಒಂದು ನಮ್ಮ ನೀವು ಕೇಳಿರ್ಬೋದು, ಉತ್ತರ ಪ್ರದೇಶದಲ್ಲಿ ಒಂದು ಕೂದಲಿರೋ ಅಂತ ಪ್ರಾಣಿಗಳಿಗೆ ಬರುತ್ತೆ. ಆನಂತರ ನಮ್ಮ ಕಾಡು ಕೋಣ ಅಂತ ಅದರಲ್ಲೂ ಕೂಡ ಇದು ರಿಪೋರ್ಟ್ ಆಗಿದೆ. ಎಮ್ಮೆಗಳಲ್ಲಿ ಇದು ಬಹಳ ಕಡಿಮೆ, ಹಸುಗಳಲ್ಲಿ ಕಂಪೇರ್ ಮಾಡಿದಾಗ ಎಮ್ಮೆಲ್ಲಿ 1-2% ಅಷ್ಟೇ ಬರುತ್ತೆ, ಹಸುಗಳಲ್ಲಿ 80-90% ಇದ್ರೆ ಎಮ್ಮೆಗಳಲ್ಲಿ 1-2% ಮಾತ್ರ ಇರುತ್ತೆ. ಮನುಷ್ಯನಿಗೆ ಏನಿಲ್ಲ, ಇದು ಜುನಾಟಿಕ್ ಡಿಸೀಸ್ ಅಲ್ಲ. ಜುನಾಟಿಕ್ ಡಿಸೀಸ್ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂತಹ ರೋಗ ಅಂತವೆ. ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಅಥವಾ ಮನುಷ್ಯನಿಂದ ಪ್ರಾಣಿಗೆ ಬರುವಂತಹ ರೋಗ ಅಲ್ಲ. ಈಗ ನಾವು ರೈತರ ಮಟ್ಟಿಗೆ ಹೇಳುವುದಾದ್ರೆ ಏನ್ ಮಾಡಬಹುದು? ಯಾಕಂದ್ರೆ ನಮ್ಮ ಜಿಲ್ಲೆಗೆ ಕೆಲವು ಹಳ್ಳಿಗಳಲ್ಲಿ ಒಂದೆರಡು ಕಂಡವು ಅಂತ. ಈಗ ನಾವೇನು ಎಲ್ಲರಿಗೂ ಒಂದು ನಮ್ಮ ಇಲಾಖೆ ಮುಖಾಂತರ ಏನ್ ಹೇಳ್ತದೆ, ಏನೇ ಒಂದು ಈ ರೋಗ ಬಂದಾಗ ಆ ಪ್ರಾಣಿಯನ್ನು ಬೇರೆನೆ ಕಟ್ಟಿ ಅದನ್ನ ಸ್ವಲ್ಪ ದಿವಸ ಐಸೋಲೇಷನ್ ಅಂದ್ರೆ ಒಂದ್ ಹತ್ರ ಬೇರೆ ಹತ್ರ ಸೆಪರೇಟ್ ಮಾಡಿಟ್ಟು ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ಪ್ರಥಮ ಹಂತದಲ್ಲಿ ಚಿಕಿತ್ಸೆ ಕೊಟ್ಟ ಈ ರೋಗನ ಕಂಟ್ರೋಲ್ ಮಾಡಬಹುದು. ನಾವು ಇದೇ ಬಂದಂತ ನಾವು ಅಲಕ್ಷ್ಯ ಮಾಡಿ ಎಲ್ಲಾ ಜಾನುವಾರು ನಡುಗ್ ಬಿಡೋದು ಅಥವಾ ಟ್ರೀಟ್ಮೆಂಟ್ ಚಿಕಿತ್ಸೆ ಮಾಡಿಸ್ತಿಂದ ಇದ್ರೆ ಮಾತ್ರ ಈ ರೋಗ ಅತಿ ತೀವ್ರವಾಗಿ ಹರಡುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇದನ್ನ ಮುಖ್ಯವಾಗಿ ಹತೋಟಿ. ಆನಂತರ ಎಲ್ಲಾದರೂ ನೀವು ಈ ಜಾನುವಾರು ಕಂಡು ಬಂದಲ್ಲಿ ಇದು ಫಿನಲ್ ಹಾಕಿ ಕೊಟ್ಟಿಗೆಗಳನ್ನ ತೊಳೆಯೋದ್ರಿಂದ ಈ ರೋಗಾಣು ಸಾಯುತ್ತೆ, ಅಥವಾ ನಾವು ಸೋಡಾ ಬೈಕಾರ್ಬ್ ಹಾಕೋದ್ರಿಂದ ಈ ರೋಗದ ರೋಗಾಣುಗಳು ಸಾಯುತ್ತೆ. ಆ ರೀತಿ ನಾವು ಕೊಟ್ಟಿಗೆಯನ್ನು ಕೂಡ ಶುಚಿತ್ವದ ಬಗ್ಗೆ ತುಂಬಾ ಮುಖ್ಯವಾದಂತಹ ಅಂಶ ಇರುತ್ತೆ. ಜೊತೆಗೆ ಈ ಮೊದಲೇ ಹೇಳಿದಂಗೆ ವೆಕ್ಟರ್ಸ್ ಏನಿರ್ತಾವಲ್ಲ ಇದ್ರ ಹತೋಟಿನ ಕೂಡ ನಾವು ಮಾಡಬೇಕಾಗಿದೆ. ಅಷ್ಟು ಸಾಧ್ಯದ ಮಟ್ಟಿಗೆ ನಾವು ಇದ್ರ ಹತೋಟಿಗಳನ್ನ ಮಾಡಬೇಕು. ಈಗ ಸೊಳ್ಳೆಗಳು ಉತ್ಪನ್ನ ಆಗದೆ ನೀರು ನಿಲ್ಲೋದ್ರಿಂದ ಅಂತ ನೀರಿರುವಂತಹ ಪ್ರದೇಶ ಕಡಿಮೆ ಮಾಡಿ ಡ್ರೈ ಮಾಡಿ ನಾವು ಮೊಸ್ಕಿಟೋ ರಿಪೆಲೆಂಟ್ಸ್ ಅಂತ ಅದನ್ನೆಲ್ಲ ಹಾಕಿ ಟಿಕ್ಸ್ ಗಳಿಗೆ ನಾವೇನು ಔಷಧಿ ಕೊಡ್ತೇವೆ, ಉಣ್ಣೆ ಔಷಧಿ, ಅದನ್ನ ಹಚ್ಚೋದು, ಇದು ಮಾಡೋದ್ರಿಂದ ಹತೋಟಿ ಕ್ರಮವನ್ನು ಮಾಡಬಹುದು. ನಾವು ಒಂಥರ ನಿರ್ವಹಣೆ ನಿರ್ವಹಣೆ ನಿರ್ವಹಣೆ ಬಂದ ನಂತರ ಏನು ಮಾಡ್ಲಿಕ್ಕೆ? ಬಂದ ನಂತರ ಚಿಕಿತ್ಸೆ ಮಾಡಬಹುದು. ಯೂಶುವಲಿ ಇದರಲ್ಲಿ ಡೆತ್ ರೇಟ್ ಅಂದ್ರೆ ಸಾವಿನ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇದರಿಂದನೇ ಸಾವಿನ ಪ್ರಮಾಣ ಇರಲ್ಲ, ಆರ್ಥಿಕ ತೊಂದರೆ ಬಹಳ ಆಗುತ್ತೆ, ಸಾವಿನ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಆದರೂ ಯಾವುದೇ ಒಂದು ನಮ್ಮ ವೈರಸ್ ಡಿಸೀಸ್ ಏನಂತೇವೆ ಅಥವಾ ಸೂಕ್ಷ್ಮಾಣು ರೋಗಕ್ಕಾಗಿ ಏನು ರೋಗಕ್ಕೆ ಚಿಕಿತ್ಸೆಗೆ ಏನು ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ನಮ್ಮ ಬಹಳಷ್ಟು ರೋಗ ಬಗ್ಗೆ ಕೇಳಿದ್ರೆ, ನೀವು ಕರೋನಾ ಕೇಳಿದ್ರೆ ವೈರಲ್ ಡಿಸೀಸ್ ಅದಕ್ಕಾದಂತ ಒಂದು ಚಿಕಿತ್ಸೆ ಏನಿರಲ್ಲ, ಅದಕ್ಕೆ ಸೆಕೆಂಡರಿ ಕಾಂಪ್ಲೆಕ್ಸ್ ಅದರಿಂದ ಮತ್ತೆ ಏನು ತೊಂದರೆ ಆಗ್ತಾವಲ್ಲ, ಬ್ಯಾಕ್ಟೀರಿಯಲ್ ಡಿಸೀಸ್ ಬರ್ತದೆ, ಅದಕ್ಕೆ ನಾವು ಚಿಕಿತ್ಸೆ ಮಾಡೋದ್ರಿಂದ ಈ ತೊಂದರೆ ಆಗದೆ ಮುಂದೆ ಬರುವಂತಹ ಬ್ಯಾಕ್ಟೀರಿಯಲ್ ಡಿಸೀಸ್. ಒಂದ್ಸಲ ಈ ವೈರಾಣು ದೇಹದಲ್ಲಿ ಎಂಟರ್ ಆದಾಗ ಎಲ್ಲಾ ನಮ್ಮ ದೇಹದ ಎಲ್ಲಾ ಅಂಗಗಳ ಮೇಲೆ ಎಫೆಕ್ಟ್ ಮಾಡುವ ಸಾಧ್ಯ ಇರುತ್ತೆ. ಅದಕ್ಕೆ ನಾವು ಈ ಬ್ಯಾಕ್ಟೀರಿಯಾಗಳನ್ನು ಕಂಟ್ರೋಲ್ ಮಾಡಿ ಆ ಬ್ಯಾಕ್ಟೀರಿಯಲ್ ಡಿಸೀಸ್ ಆಂಟಿಬಯೋಟಿಕ್ಸ್ ಕೊಡೋದು, ಅನಾಲ್ಜಿಸಿ ಕೊಡೋದು, ಆಂಟಿ ಇನ್ಫ್ಲಮೇಟರಿಸ್ ಕೊಡೋದು, ಕಾರ್ಟಿಸೋನ್ಸ್ ಕೊಡೋದು, ಇದು ಮಾಡೋದ್ರಿಂದ ಪ್ರಾಣಿಗಳಂತ ಇದಕ್ಕಾಗಂತ ತೊಂದರೆ ನಾವು ಹತೋಟಿಯಲ್ಲಿ ಇಡಬಹುದು. ಮತ್ತೆ ಇನ್ನೊಂದೇನು, ನಮ್ಮ ಜಿಲ್ಲೆಗಳು ಈ ದನಕರುಗಳನ್ನ ಸುಮ್ನೆ ಬಿಟ್ಬಿಡ್ತಾರೆ, ಅವು ಮೇಯ್ಕೊಂಡು ಸಂಜೆಗೆ ಬರ್ತಾವ, ಇದು ಎಷ್ಟು ಸರಿ ಅಲ್ಲ? ಇದು ನಮ್ಮಲ್ಲಿ ಏನು ನಮ್ಮ ಜವಾರಿ ತಳಿ ಏನಂತೇವಿ ಮಲ್ನಾಡ್ ಗಿಡ್ಡ, ಅದಕ್ಕೆ ತೀವ್ರತೆ ಬಹಳ ಕಡಿಮೆ ಇರುತ್ತೆ. ಮಿಶ್ರತಳಿಯಲ್ಲೇ ತೀವ್ರತೆ ಕಡಿಮೆ ಇರುತ್ತೆ. ಇದಕ್ಕೆ ಬಂದಾಗೂ ಕೂಡ ಅದಕ್ಕೆ ನ್ಯಾಚುರಲ್ ಇಮ್ಯುನಿಟಿ ಅನ್ನೋದು ಒಂದಿರುತ್ತೆ ನಮ್ಮ ಜಾನುವಾರುಗಳಲ್ಲಿ, ಆದ್ರಿಂದ ಅಷ್ಟು ತೀವ್ರವಾದ ಬಾಧೆ ಕಂಡು ಬರಲ್ಲ. ಮಿಶ್ರತಳಿ ಜಾನುವಾರುಗಳಲ್ಲಿ ಮಾತ್ರ ಈ ತೀವ್ರತೆ ಇರುತ್ತೆ. ಹೆಚ್ಚಾಗಿ ಮಿಶ್ರತಳಿ ಸಾಕದಂತರ ತಮ್ಮ ಕೊಟ್ಟಿಗೆಯಲ್ಲೇ ಇಟ್ಟು ಸಾಕೋದ್ರಿಂದ ಅದನ್ನ ಆದಷ್ಟು ಕೊಟ್ಟಿಗೆ ಹೊರಗಡೆ ಬಿಡದಿಂದ ಸಾಕೋದ್ರಿಂದ ಇದನ್ನ ಹತೋಟಿ ಮಾಡೋದು ತುಂಬಾ ಸರಳವಾಗಿರುತ್ತೆ. ಇಂಥ ಪ್ರಾಣಿಗಳಿಂದ ಮತ್ತೆ ಹರಡ ವಾಹಕವಾಗಿ ಏನಾದ್ರು ಕೆಲಸ ಮಾಡ್ತಾವೆ? ಇಲ್ಲ, ಒಂದು ಪ್ರಾಣಿಯಿಂದ ಒಂದು ಪ್ರಾಣಿಗಿಲ್ಲ, ಇದಕ್ಕೆ ಹರಡಬೇಕು ವಾಹಕ ಅಂದ್ರೆ ಇದೇ ನಮ್ಮ ವೆಕ್ಟರ್ಗಳೇ ಬಹಳ. ಇನ್ನು ಇಲಾಖೆ ಈ ನಿಟ್ಟಿನೊಳಗೆ ಏನಾದರೂ ಜಾಗೃತಿ ಮೂಡಿಸೋದು ಏನಾದ್ರು ಮಾಡೋದು? ನಾವೀಗಾಗಲೇ ಬಹಳಷ್ಟು ಇದ್ರ ಬಗ್ಗೆ ಪ್ರಚಾರನೂ ಮಾಡಿದ್ದೇವೆ, ಎಲ್ಲೆಲ್ಲಿ ಬರ್ತಾ ಇದೆ ಅದನ್ನ ಜನರಿಗೂ ಹೇಳ್ತಾ ಇದೇವೆ, ಪಾಂಪ್ಲೆಟ್ಸ್ ಗಳು ಮಾಡಿದ್ದೇವೆ, ವ್ಯಾಕ್ಸಿನೇಷನ್ ಗಳು ಕೂಡ ನಾವು ಸಿದ್ಧತೆ ಮಾಡ್ಕಂತೀವಿ. ಇನ್ ಕೇಸ್ ಮತ್ತೆ ಬಹಳ ವ್ಯಾಪಕವಾಗಿ ಹಬ್ಬದಲ್ಲಿ ಇದಕ್ಕೆ ಚಿಕಿತ್ಸಾ ಲಸಿಕೆ ಕಾರ್ಯಕ್ರಮ ಅದರೊಳಗೆ ಎರಡು, ಒಂದು ಎಲ್ಲಾ ಪ್ರಾಣಿಗಳಿಗೆ ಮಾಡೋದಂತ ಒಂದು ಲಸಿಕೆ, ಇನ್ನೊಂದು ರೌಂಡ್ ರಿಂಗ್ ವ್ಯಾಕ್ಸಿನೇಷನ್. ರಿಂಗ್ ವ್ಯಾಕ್ಸಿನೇಷನ್ ಯಾವ ಪ್ರಾಣಿಗೆ ರೋಗ ಇರುತ್ತೆ ಅದರ ಸುತ್ತಮುತ್ತ 10 ಕಿಲೋಮೀಟರ್ ಅಂತ ರೇಡಿಯಸ್ ನಲ್ಲಿ ಲಸಿಕೆ ಕಾರ್ಯಕ್ರಮ, ಹತ್ತದಕ್ಕೆ ರಿಂಗ್ ವ್ಯಾಕ್ಸಿನೇಷನ್ ಅಂತ ಅದನ್ನಾದ್ರೂ ನಾವು ಹಮ್ಮಿಕೊಳ್ತೇವೆ. ತೀವ್ರತೆ ಜಾಸ್ತಿ ಆದ್ರೆ ರಿಂಗ್ ವ್ಯಾಕ್ಸಿನೇಷನ್ ಮಾಡ್ತೇವೆ. ವ್ಯಾಕ್ಸಿನ್ ಕೂಡ ನಾವೀಗ ಕೋರಿಕೆ ಮಾಡಿದ್ದೇವೆ, ವ್ಯಾಕ್ಸಿನ್ ಬಂದ ಮೇಲೆ ಈ ರಿಂಗ್ ವ್ಯಾಕ್ಸಿನೇಷನ್ ಕೂಡ ನಾವು ಮಾಡಿ. ನಮ್ಮ ಜಿಲ್ಲೆಯೊಳಗೆ ಎಲ್ಲೆಲ್ಲಿ ಕಂಡು ಬಂದಿದೆ? ಈಗ ಸದ್ಯ ಹಳಿಯಾಳದಲ್ಲಿ ಒಂದು ನಿನ್ನೆ ರಿಪೋರ್ಟ್ ಆಗಿದೆ, ಇವತ್ತಿನ ದಿವಸ ಅಂಕೋಲದಲ್ಲಿ 2 ಕೇಸ್ ರಿಪೋರ್ಟ್ ಆಗಿದೆ. ಇನ್ನು ಬಹಳಷ್ಟು ಹಳ್ಳಿಯಲ್ಲಿ ಇರಬಹುದು, ನಮ್ಮಲ್ಲಿ ರಿಪೋರ್ಟ್ ಆಗಿರೋದು ಇವೆರಡು ಮಾತ್ರ. ಹಾಗಾಗಿ ಇಲಾಖೆ ಕೂಡ ತಯಾರಾಗಿದೆ, ತಯಾರಾಗಿದೆ, ಜನರು ಕೂಡ ತಯಾರಾಗಬೇಕು. ಈ ನಿಟ್ಟಿನೊಳಗೆ ಒಟ್ಟಾರೆ ಏನ್ ಹೇಳ್ತೀರಿ ಇಂಥ ಒಂದು ಸಂದರ್ಭದೊಳಗೆ ರೈತರಿಗೆ? ಇದು ಜಾನುವಾರುಗಳಲ್ಲಿ ಗೊತ್ತಿದ್ದ ಹಾಗೆ ಎಲ್ಲಾ ಈ ಹೊಸ ಹೊಸ ಎಮರ್ಜಿಂಗ್ ಡಿಸೀಸಸ್ ಅಂತ ಇರ್ತೇವೆ. ಈಗ ನಾವು ಕಳೆದ 10-15 ವರ್ಷದಿಂದ ಕಾಲುಬಾಯಿ ರೋಗ ಹತೋಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ರೋಗಗಳು ಸಾಮಾನ್ಯ, ಎಲ್ಲಾ ರೋಗಗಳು ಈಗ ಯಾವ ರೀತಿ ಜಗತ್ತೇ ಒಂದಾದಾಗ ಮೂವ್ಮೆಂಟ್ ಇದು ರಿಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ. ಬೇರೆ ದೇಶದಿಂದ ಜಾನುವಾರುಗಳು ಬರ್ತವೆ, ಜನನೂ ಬರ್ತವೆ, ಅದ್ರ ಜೊತೆಗೆ ರೋಗನೂ ಕೂಡ ನಾವು ತರಿಸ್ಕೊಂಡ್ವಿ. ಇದು 1929 ಜಾಂಬಿಯಾದಲ್ಲಿ ಬಂದಂತ ರೋಗ ಆಗ್ಲಿ ನಮ್ಮ ದೇಶಕ್ಕೆ ಬಂತು. ಆ ರೀತಿ ರೋಗ ಬರೋದು ಸಾಮಾನ್ಯ. ಈ ರೋಗಾಣುಗಳಿಗೂ ತನ್ನದೇ ಆದಂತ ಒಂದು ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಅದು ಸಹಿತ ಭೂಮಿ ಮೇಲೆ ಉಳಿಲಿಕ್ಕೆ ಫೈಟ್ ಮಾಡ್ತಾ ಇರುತ್ತೆ. ಈ ರೋಗ ಬರೋದು ಎಲ್ಲಾ ಜಾನುವಾರುಗಳಿಗೂ ಸಾಮಾನ್ಯನೇ. ಮತ್ತೆ ಇವಕ್ಕೆಲ್ಲ ಓದಿದಂತಾನೆ ರೋಗಗಳಿವೆಲ್ಲ, ಪುಸ್ತಕದಲ್ಲಿ ಇದಂತ ರೋಗಗಳಿವೆ, ಹೊಸ ರೋಗಗಳೇನಿಲ್ಲ. ಕೆಲವಷ್ಟು ದೇಶಗಳಲ್ಲಿ ಮಾತ್ರ ಕಂಡು ಬರ್ತಾ ಇದ್ದು. ಈಗ ಜಗತ್ತೇ ಸಣ್ಣದಾಗ್ತು ಅಥವಾ ಜಗತ್ತೇ ಒಂದಾಗ್ತಾ ಇರೋದ್ರೆ ರೋಗಾಣುಗಳು ಸಹಿತ ತನ್ನ ಪ್ರಭಾವ ತೋರಿಸಿ ಎಲ್ಲದರ ಮೇಲೆ ಹಬ್ಬುತ್ತೆ. ಇದಕ್ಕೆ ಹತೋಟಿ ಮುಖ್ಯವಾಗಿ ನಾವು ಹತೋಟಿ ಕ್ರಮ ಮಾಡಬೇಕು. ಬಹಳ ತೀವ್ರತೆ ಬಂದಾಗ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗತ್ತೆ. ಈಗ ನಾವು ಮನುಷ್ಯರಿಗೆ ಕೊರೋನಾ ಬಂದಾಗ ಹೆದರ್ ಬಿಟ್ಟಿದ್ವಿ, ಇನ್ನೇನು ಹೋಗುತ್ತೆ ಇಲ್ಲಪ್ಪ ಅಂತ. ಈ ರೋಗನು ಹೆದರಿಸಿ ಮತ್ತೆ ಹೋಗ್ಬೋದು ಎಲ್ಲಾ ರೋಗನು ಅಷ್ಟೇ. ಇದು ಕಳೆದ ಎರಡು ವರ್ಷದ ಹಿಂದೆ ಸಹಿತ ಬಂದು ಹೋಯ್ತು ಅಂದ್ರೆ ಉಂಡಿ, ನಮ್ಮ ಜಿಲ್ಲೆಯಲ್ಲೂ ಬಂದಿತ್ತು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಬಂದಿತ್ತು. ಈಗ ಹೊಸದಾಗೇನು ಜನರಿಗೆ ಇದು ನೋಡದಂತ ರೋಗ ಅಲ್ಲ, ಯಾಕಂದ್ರೆ ಎರಡು ವರ್ಷದ ಹಿಂದೆ ಈಗ ಆಲ್ರೆಡಿ ಒಂದ್ ಸಲ ಬಂದು ನಮ್ಮ ಜಾನುವಾರುಗಳಿಗೆ ಎಫೆಕ್ಟ್ ಮಾಡಿ ಹೋಗಿದೆ. ಸೊ ಹೊಸದಾಗಿ ಏನೋ ಜನರಿಗೆ ಹೆದರುವಂತ ರೋಗ ಏನಿಲ್ಲ, ಆಲ್ರೆಡಿ ಇದನ್ನ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಜನರಿಗೆ. ಇದು ಫಸ್ಟ್ ಟೈಮ್ ಬಂದಾಗ ನಮಗೆ ಕೂಡ ಇಲಾಖೆಯವರು ಕೂಡ ಅಷ್ಟು ಕೇಳಿರಲಿಲ್ಲ ಇದ್ರ ಬಗ್ಗೆ, ಇದು ಯಾವ ರೋಗ, ಎಲ್ಲಿಂದ ಬಂತು, ಏನು ಅಂತ ಹೇಳಿ. ಪುಸ್ತಕದಲ್ಲಿ ಓದಿದ್ವಿ ಬಟ್ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ಕಳೆದ ಎರಡು ವರ್ಷದ ಹಿಂದೆ ಸಹಿತ ಒಂದ್ಸಲ ಬಂದು ಹೋಗಿದ್ರಿಂದ ಜಾನುವಾರು ಮಾಲೀಕರಿಗೂ ಇದರ ಬಗ್ಗೆ ಗೊತ್ತಿದೆ, ಹಾಗೂ ಇಲಾಖೆಗೂ ಕೂಡ ಇದು ಪರಿಚಿತವಾದ ರೋಗ ಕೂಡ. ಹಾಗಾಗಿ ಅದರ ಬಗ್ಗೆ ಸೂಕ್ತವಾದ ಕ್ರಮಗಳನ್ನು ಸಹಿತ ತೆಗೆದುಕೊಂಡಿದೆ. ಒಂದು ವೇಳೆ ಈ ರೋಗ ಬಂದು ಜಾನುವಾರು ಮರಣ ಹೊಂದಿತು ಅಂದ್ರೆ ಅದು ವಿಲೇವಾರಿ ಬೇರೆ ರೀತಿ ಮಾಡೋದು? ವಿಲೇವಾರಿ ಯಾವುದೇ ಒಂದು ರೋಗ ಬಂದಾಗೂ ಸಹಿತ ನಾವು ಈ ಏನು ಇನ್ಫೆಕ್ಷಿಯಸ್ ಡಿಸೀಸ್ ಅಥವಾ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿ ಹರಡುವಂತ ಅಂತ ಬಂದಾಗ ನಾವು ಯಾವುದೇ ಪ್ರಾಣಿ ಸತ್ತಾಗ ಅದ್ರ ವಿಲೇವಾರಿ ವೈಜ್ಞಾನಿಕವಾಗೇ ಮಾಡಬೇಕಾಗುತ್ತೆ. ಅದಕ್ಕೆ ಸರಿಯಾದ ಒಂದು 5-6 ಗುಂಡಿ ತೋಡಿ ಸತ್ತಂತ ಪ್ರಾಣಿಯನ್ನು ಹಾಕಿ ಅದರ ಮೇಲೆ ಸುಣ್ಣ ಇತರ ಕೆಮಿಕಲ್ ಹಾಕಿ ಮುಚ್ಚೋದ್ರಿಂದ ಆ ವೈರಸ್ ನ ನಾವು ಕೊಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವೇ ಹೇಳ್ತಾ ಇದ್ರೆ ಎಷ್ಟು ಸರಿ ನಾವು ಇಲಾಖೆಯವರೇ ಇದಕ್ಕೊಂದು ಕಾರಣ ಆಗ್ತೀವಿ, ಮಧ್ಯವರ್ತಿಗಳಾಗ್ತೀವಿ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಏನಾದರೂ ಕಾಳಜಿ, ನಾವೀಗಾಗಲೇ ಈ ನಮ್ಮ ಇಲಾಖೆ ಸಿಬ್ಬಂದಿಯವರಿಗೆ ಒಂದು ಸೂಚನೆ ನೀಡಿದ್ದೇವೆ, ಯಾವಾಗಾದ್ರೂ ನೀವು ಇಂಥ ಒಂದು ರೋಗಗ್ರಸ್ತ ಪ್ರಾಣಿಯನ್ನು ನೀವೇನಾದ್ರೂ ಚಿಕಿತ್ಸೆ ಮಾಡಿದಾಗ ಅವತ್ತಿನ ದಿವಸ ತಾವು ದಯವಿಟ್ಟು ಬೇರೆ ಮನೆಗೆ ಹೋಗದೆ ಚಿಕಿತ್ಸೆ ಮಾಡದೆ ಅವತ್ತು ತಮ್ಮ ಶುಚಿತ್ವವನ್ನು ಕಾಪಾಡಿಕೊಂಡು ಅವತ್ತಿನ ದಿವಸ ಒಂದು ರೆಸ್ಟ್ ತಗೊಂಡ್ಬಿಟ್ರೆ ನೀವು ವೈರಸ್ ಸಾಯುತ್ತೆ ನಿಮ್ ಜೊತೆಗೆ, ಹಾಗೂ ಈ ವೈರಸ್ ಸ್ಪ್ರೆಡ್ ಮಾಡಂತ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ. ಹೊಸದಾಗಿ ತರಬೇತಿ ಕೂಡ ಕೊಟ್ಟಿದೆ ಇಲಾಖೆಯಿಂದ, ಅನೇಕ ಯುವಕರು ಬಂದಿದ್ದಾರೆ, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಒಳ್ಳೆದು ರಾಕೇಶ್ ಬಂಗ್ರೆ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಜಾನುವಾರು ಚರ್ಮ ಗಂಟು ರೋಗ ಇದೇನು ಹೊಸದಾಗಿ ಬಂದದ್ದಲ್ಲ, ಈ ಹಿಂದೆ ಕೂಡ ಬಂದಿತ್ತು, ಹೆದರುವಂತದ್ದೇನು ಇಲ್ಲ. ಆದರೂ ಕೂಡ ಮುಂಜಾಗ್ರತೆಯನ್ನ ಕೈಗೊಳ್ಳಬೇಕು, ಇಲಾಖೆ ನಿಮ್ ಜೊತೆ ಇದೆ, ಸಾರ್ವಜನಿಕರು ಕೂಡ ಕೈ ಜೋಡಿಸ್ರಿ ಅಂತ ಹೇಳಿರಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ಜಾನುವಾರುಗಳಲ್ಲಿ ಕಂಡುಬರುವಂತಹ ಚರ್ಮಗಂಟು ರೋಗ, ಈ ರೋಗದ ಕುರಿತು ಮಾಹಿತಿಯನ್ನ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾ ರಾಕೇಶ್ ಬಂಗಲೆ ಅವರಿಂದ. ಸಂದರ್ಶಕರು ಎಚ್ಬಿ ರಾಮಡಗಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ पहली वाली बात कहाँ, परम तो सभी डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಈಗ ರೈತರಿಗೆ ಸಲಹೆ. ಈ ಗೊಣ್ಣೆ ಹುಳು ಕಬ್ಬು, ಜೋಳ, ಮುಸುಕಿನ ಜೋಳ, ಭತ್ತ, ರಾಗಿ, ಗೋಧಿ, ತೆಂಗು, ಅಡಿಕೆ, ಬಾಳೆ, ಬೀಟ್ರೂಟ್, ಕಡಲೆ, ನೆಲಗಡಲೆ, ವಟಾಣಿ, ಮೆಣಸಿನಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಅರಿಶಿನ ಮತ್ತು ಶುಂಠಿ ಮುಂತಾದ ಅನೇಕ ಬೆಳೆಗಳ ಬೇರುಗಳನ್ನು ತಿಂದು ಬೆಳೆಗಳಿಗೆ ಅಪಾರ ನಷ್ಟವನ್ನುಂಟು ಮಾಡುತ್ತದೆ. ಕಬ್ಬು ಹಾಗೂ ಇನ್ನಿತರ ಬೆಳೆಗಳಿಗೆ ಪ್ರಮುಖ ಪೀಡೆಯಾಗಿದ್ದು 30-40% ಹಾನಿಯನ್ನು ಮಾಡುತ್ತಿದೆ. ವಿವಿಧ ಬೆಳೆಗಳಲ್ಲಿ ಗೊಣ್ಣೆ ಹುಳು ಬೇರುಗಳನ್ನು ತಿಂದು ನಾಶಪಡಿಸುವುದರಿಂದ ಪೈರು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಲು ಪ್ರಾರಂಭಿಸುತ್ತದೆ, ನಂತರ ನಾಶವಾಗುತ್ತದೆ. ಕಬ್ಬಿನಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ತೀವ್ರವಾಗುತ್ತದೆ. ತೇವಾಂಶದ ಕೊರತೆಯಾದಲ್ಲಿ ಬಾಧೆಯು ವಿಪರೀತವಾಗಿ ಶೇಕಡ 80-100 ಹಾನಿಯಾಗುತ್ತದೆ. ಕೀಟದ ಬಾಧೆ ತೀವ್ರವಿದ್ದ ವರ್ಷವಲ್ಲದೆ ಮರುವರ್ಷವೂ ಇದರ ಹಾವಳಿ ಹೆಚ್ಚಾಗುತ್ತದೆ. ಇತರ ಬೆಳೆಗಳಲ್ಲಿಯೂ ಇದರ ಬಾಧೆಯು ಅಲ್ಲಲ್ಲಿ ಕಂಡುಬರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಶೇಂಗಾ, ಸೋಯಾ, ಅವರೆ, ಗೋವಿನ ಜೋಳ, ತರಕಾರಿ ಬೆಳೆಗಳನ್ನು ಬಾಧಿಸುವ ಈ ಕೀಟ ಹಿಂಗಾರು ಹಂಗಾಮಿನಲ್ಲಿ ಗೋಧಿ, ಕಡಲೆ, ಜೋಳ ಮತ್ತು ತರಕಾರಿ ಬೆಳೆಗಳಿಗೆ ಮಾರಕವಾಗಿದೆ. ಈ ಗೊಣ್ಣೆ ಹುಳುವಿನ ಸಮಗ್ರ ಹತೋಟಿ ಕ್ರಮ ಹೇಗೆಂದರೆ, ಸಾಯಂಕಾಲ ಹೊರಬರುವ ದುಂಬಿಗಳನ್ನು ಆಶ್ರಿತ ಸಸ್ಯಗಳಾದ ಬೇವು, ಹುಣಸೆ, ಜಾಲಿ ಇತ್ಯಾದಿ ಮತ್ತು ಪೆಟ್ರೋಮ್ಯಾಕ್ಸ್ ದೀಪದ ಬೆಳಕಿಗೆ ಆಕರ್ಷಿಸಿ ಅವುಗಳನ್ನು ಹಿಡಿದು ನಾಶಪಡಿಸಬೇಕು. ಈ ಕ್ರಮವನ್ನು ಸಾಮೂಹಿಕವಾಗಿ ಕೈಗೊಂಡಲ್ಲಿ ಮಾತ್ರ ಹತೋಟಿ ಪರಿಣಾಮಕಾರಿಯಾಗಿರುತ್ತದೆ. ಗೊಣ್ಣೆ ಹುಳುವಿನ ಬಾಧೆ ಇರುವ ಪ್ರದೇಶಗಳಲ್ಲಿ ಆಶ್ರಯ ಗಿಡಗಳಾದ ಬೇವು, ಕರಿಜಾಲಿ, ದ್ರಾಕ್ಷಿ, ಹುಣಸೆ, ನೇರಳೆ ಮುಂತಾದ ಮರಗಳ ಮೇಲೆ ದುಂಬಿಗಳು ಕಂಡುಬಂದಾಗ ಅವುಗಳನ್ನು ಕೈಯಿಂದ ಆರಿಸಿ ನಾಶಪಡಿಸಬೇಕು. ಆಕರ್ಷಕ ಗಿಡಗಳ ಟೊಂಗಿಗಳನ್ನು ಹೊಲದ ಸುತ್ತ ನೆಟ್ಟು ಅವುಗಳ ಮೇಲೆ ಕೀಟನಾಶಕಗಳಾದ ಮೊನೋಕ್ರೋಟೋಫಾಲ್ 36 SL, 1 ಮಿಲಿ ಅಥವಾ ಕ್ವಿನಾಲ್ಫಾಲ್ 25 AC 2 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ದುಂಬಿಗಳು ಅವುಗಳ ಎಲೆಗಳನ್ನು ತಿನ್ನುವುದರಿಂದ ಸಾಯುತ್ತವೆ. ಮಾಗಿ ಉಳುಮೆ ಮಾಡುವುದರಿಂದ ಭೂಮಿಯೊಳಗಿನ ಗೊಣ್ಣೆ ಹುಳುಗಳು ಮೇಲೆ ಬಂದು ಹಂದಿ, ಕಾಗೆ ಅಥವಾ ಬೇರೆ ಪಕ್ಷಿಗಳಿಗೆ ಆಹಾರವಾಗುವುದರಿಂದ 2-3 ದಿನಗಳಲ್ಲಿಯೇ ಬಹುತೇಕ ಗೊಣ್ಣೆ ಹುಳುಗಳನ್ನು ನಿಯಂತ್ರಿಸಬಹುದು. ಗೊಣ್ಣೆ ಹುಳು ಬಾಧಿತ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ವರ್ಷದ ಮೊದಲ ಮಳೆ ಬಂದ ನಂತರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಜನವರಿಯಿಂದ ಮೇ ತಿಂಗಳಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ಎಕರೆಗೆ 10 ಕಿಲೋ ಫೋರೆಟ್ 1G ಅಥವಾ ಕಾರ್ಬೋಫ್ಯೂರಾನ್ ಹಾಕಬೇಕು. ಬೆಳೆದು ನಿಂತ ಬೆಳೆಯಲ್ಲಿ ಗೊಣ್ಣೆ ಹುಳದ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿ ಕ್ಲೋರ್ಫೈರಿಫಾಸನ್ ಅನ್ನು ಬೆರೆಸಿ ಬೆಳೆಯ ಬುಡದಲ್ಲಿ ಭೂಮಿ ನೆನೆಯುವಂತೆ ಮಾಡುವುದರಿಂದ ಹಾನಿಯನ್ನು ಕಡಿಮೆಗೊಳಿಸಬಹುದು. ಇನ್ನು ನೀರಿನ ಸೌಕರ್ಯವಿರುವ ಕಡೆ ಭೂಮಿಯಲ್ಲಿ ನೀರು ನಿಲ್ಲಿಸುವುದರಿಂದ ಈ ಕೀಟವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಆಕರ್ಷಕ ಬೆಳೆಗಳಾದ ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಜನವರಿ ಮತ್ತು ಮಾರ್ಚ್ ತಿಂಗಳ ಅವಧಿಯಲ್ಲಿ ಬೆಳೆಯುವುದರಿಂದ ಮುಖ್ಯ ಬೆಳೆಗಾಗುವ ಬಾಧೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದ್ದರಿಂದ ಗೊಣ್ಣೆ ಹುಳುಗಳು ಬಾಧಿಸುವ ಬೆಳೆಗಳ ಮಧ್ಯದಲ್ಲಿ ಅಥವಾ ಮೇರೆಯಗುಂಟ ಈರುಳ್ಳಿ ಅಥವಾ ಕೊತ್ತಂಬರಿ ಬೆಳೆಯುವುದರಿಂದ ಮರಿ ಹುಳುಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಈ ಹುಳುಗಳ ಜೈವಿಕ ಹತೋಟಿ ಹೇಗೆಂದರೆ, ಗೊಣ್ಣೆ ಹುಳು ಹಾಗೂ ಗೆದ್ದಲಿನ ನಿರ್ವಹಣೆಗಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಪ್ರತಿ ಎಕರೆಗೆ 5-10 kg ಮೆಟರೈಸಿಯಂ 500 kg ಕಳಿತ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಮಣ್ಣಿಗೆ ಸೇರಿಸುವುದರಿಂದ ಗೊಣ್ಣೆ ಹುಳುವಿನ ಮೊದಲನೇ ಹಂತದ ಕೀಟಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಸಮಯದಲ್ಲಿ ನಿಯಂತ್ರಿಸಬಹುದು. ಇದೇ ರೀತಿ 2 ಮತ್ತು 3ನೇ ಹಂತದ ಗೊಣ್ಣೆ ಹುಳುಗಳನ್ನು ನಿಯಂತ್ರಿಸಲು ತುಸು ಹೆಚ್ಚು ಸಮಯ ಬೇಕಾಗುತ್ತದೆ. ಅಲ್ಲದೆ ಗೆದ್ದಲನ್ನು ಸಹ ನಿಯಂತ್ರಿಸಬಹುದು. ಶಿಲೀಂಧ್ರ ಕೀಟನಾಶಕ ಮೆಟರೈಸಿಯಂ ಅನಿಸೋಪ್ಲೇ ಬಳಕೆಯು ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯುವ ಪರಿಸರ ಸ್ನೇಹಿ ಕೀಟ ನಿರ್ವಹಣಾ ತಾಂತ್ರಿಕತೆಯಾಗಿದೆ. ಇವು ನಿಸರ್ಗದಲ್ಲಿ ಪುನರುತ್ಪತ್ತಿಯಾಗುವುದರಿಂದ ಪದೇ ಪದೇ ಇಂತಹ ಕೀಟನಾಶಕಗಳಂತೆ ಬಳಸುವ ಅವಶ್ಯವಿಲ್ಲ. ಮೆಟರೈಸಿಯಂ ಶಿಲೀಂಧ್ರ ಕೀಟನಾಶಕ 200-ಕ್ಕೂ ಹೆಚ್ಚು ಕೀಟಗಳಿಗೆ ರೋಗ ತರಬಲ್ಲದು. ಪ್ರತಿ ಲೀಟರ್ ನೀರಿಗೆ 20 ಗ್ರಾಂನಂತೆ ಮೆಟರೈಸಿಯಂ ಅನ್ನು ಕಡಲೆ, ಸೂರ್ಯಕಾಂತಿ, ಹತ್ತಿ, ಟೊಮೆಟೊ, ಮೆಣಸಿನಕಾಯಿ ಹಾಗೂ ಇನ್ನಿತರ ಬೆಳೆಗಳಿಗೆ ಸಿಂಪಡಿಸುವುದರಿಂದ ಕಾಯಿ ಕೊರಕ ಹುಳು, ತೊಗರಿಯ ಚಕ್ಕೆ, ಕಾಯಿ ಕೊರಕ, ಕಬ್ಬಿನ ಪೈರಿಲ್ಲ, ಕ್ಯಾಬೇಜಿನ ವಜ್ರಾಕೃತಿಯ ಬೆನ್ನಿನ ಚಿಟ್ಟೆ, ಭತ್ತದ ಕಂದು ಜಿಗಿಹುಳು ಮತ್ತು ಎಲೆ ಸುರುಳಿ ಕೀಟ, ಮಿಡತೆ, ಮಾವಿನ ಜಿಗಿಹುಳು, ಕಾಫಿಯ ಹಸಿರು ಶಲ್ಕ ಕೀಟ, ಕಾಫಿಯ ಜೀವಕೊರಕ, ಬಾಳೆಯ ಕಾಂಡದ ಮೂತಿಗಳು, ರೈನೋಸೆರಸ್ ದುಂಬಿ ಇತ್ಯಾದಿ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಮೆಟರೈಸಿಯಂ ಶಿಲೀಂಧ್ರ ಕೀಟನಾಶಕ ಉಪಯೋಗಿಸಬೇಕಾದಾಗ ಮುಂಜಾಗ್ರತಾ ಕ್ರಮಗಳು ಏನೆಂದರೆ, ಬಳಸುವ ಶಿಲೀಂಧ್ರ ಕೀಟನಾಶಕದಲ್ಲಿ ಜೀವಾಣುಗಳ ಸಂಖ್ಯೆ ಪ್ರತಿ ಗ್ರಾಂನಲ್ಲಿ 2x10 ಇರಬೇಕು. ಇದನ್ನು ಬಳಸುವಾಗ ಮಣ್ಣಿನಲ್ಲಿ ತೇವಾಂಶ ಕಾಪಾಡಿಕೊಳ್ಳುವುದು ಅವಶ್ಯಕ. ಇದನ್ನು ಬಳಸುವಾಗ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳಾದ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಕಾಂಪೋಸ್ಟ್, ಎರೆಹುಳ ಗೊಬ್ಬರ ಹೆಚ್ಚಿರುವಂತೆ ನೋಡಿಕೊಳ್ಳಬೇಕು. ಇದನ್ನು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಉಪಯೋಗಿಸಬಾರದು. ಮೆಟಾರೈಸಿಯಂ ಶಿಲೀಂಧ್ರ ಕೀಟನಾಶಕದ ಬಳಕೆ ಸಾವಯವ ಕೃಷಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಶಿಲೀಂಧ್ರ ಕೀಟನಾಶಕದ ಚೀಲವನ್ನ ಶಾಖ ಮತ್ತು ನೇರ ಸೂರ್ಯನ ಕಿರಣಗಳಿಂದ ರಕ್ಷಿಸಿ ತಂಪಾದ ಹಾಗೂ ಒಣ ಪ್ರದೇಶದಲ್ಲಿಡಬೇಕು. ಶೇಖರಣೆ ಮಾಡುವಾಗ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳೊಂದಿಗೆ ಸೇರಿಸಬಾರದು. ಒಣಹವೆ ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಮೆಟಾರೈಸಿಯಂ ಬಳಸಿದರೆ ಗೊಣ್ಣೆ ಹುಳದ ಹತೋಟಿ ಪರಿಣಾಮಕಾರಿಯಾಗಿರುವುದಿಲ್ಲ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20. ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಗೆಳೆಯರೇ, ಎಲ್ಲಾ ಕೇಳುಗರಿಗೂ ಹೃತ್ಪೂರ್ವಕ ವಂದನೆಗಳು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿಯನ್ನು ತಾವೆಲ್ಲರೂ ಬಹಳವಾಗಿ ಮೆಚ್ಚಿಕೊಂಡಿದ್ದಕ್ಕಾಗಿ ಅನಂತಾನಂತ ಧನ್ಯವಾದಗಳು. ಗೆಳೆಯರೆ, ದೇಶದ ಹಿರಿಯ ನಾಗರಿಕರ ಆರೈಕೆ ಹಾಗೂ ಅವರ ಸುರಕ್ಷತೆಯ ವಿಚಾರವಾದರೂ ಸಾಮಾಜಿಕ ಸುರಕ್ಷತೆಯ ದೃಷ್ಟಿಯಿಂದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಆವಾಸೀಯ ವಿದ್ಯಾಲಯ, ಹಾಸ್ಟೆಲ್ ಸೌಲಭ್ಯ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇತ್ಯಾದಿ ವ್ಯವಸ್ಥೆ ಅಥವಾ ರಿಯಾಯಿತಿ ದರದಲ್ಲಿ ಸಾಲವಾದರೂ ಸಾಮಾಜಿಕ ಕಲ್ಯಾಣದ ಪ್ರತಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ತನ್ಮಯತೆಯಿಂದ ಕೆಲಸ ಮಾಡುತ್ತಿದೆ. ನಶಾದ ವಿಷವನ್ನು ಪೂರ್ತಿಯಾಗಿ ನಾಶ ಮಾಡಲು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ದೇಶದ 272 ಜಿಲ್ಲೆಗಳಲ್ಲಿ ನಶಾಮುಕ್ತ ಭಾರತ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗುತ್ತಿದೆ. ಟ್ರಾನ್ಸ್ಜೆಂಡರ್ನ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಶಕ್ತೀಕರಣಕ್ಕಾಗಿ ಭಾರತ ಸರ್ಕಾರದ ವತಿಯಿಂದ ರೂಪಿಸಲಾದ ಅಧಿನಿಯಮಕ್ಕೆ ರೂಪ ಕೊಡುವಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸ್ಥಾಯಿ ಸಮಿತಿಯ ಕೊಡುಗೆ ವಿಶೇಷವಾಗಿದೆ. ಗೆಳೆಯರೆ, ಭಿಕ್ಷಾವೃತ್ತಿ ಎಂಬುದು ಸಭ್ಯ ಸಮಾಜಕ್ಕೊಂದು ಕಲಂಕದಂತೆ. ನಮ್ಮ ದೇಶದಲ್ಲಿ ಎರಡು ರೀತಿಯ ಭಿಕ್ಷುಕರಿದ್ದಾರೆ. ತಮ್ಮ ಇಷ್ಟದಂತೆ ಭಿಕ್ಷಾವೃತ್ತಿ ಮಾಡುವವರು, ಇನ್ನೊಂದು ಇಷ್ಟ ಇಲ್ಲದಿದ್ದರೂ ಭಿಕ್ಷಾವೃತ್ತಿಯನ್ನು ಅನಿವಾರ್ಯವಾಗಿ ಮಾಡುವವರು. ಗೆಳೆಯರೆ, ಅಸಹಾಯಕರಾಗಿ ಭಿಕ್ಷಾವೃತ್ತಿಯಲ್ಲಿ ತೊಡಗಿದ ಜನರ ಪುನರ್ವಾಸಕ್ಕಾಗಿ ಮತ್ತು ಜೀವನೋಪಾಯಕ್ಕಾಗಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಅಂದರೆ ಸ್ಮೈಲ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಸ್ಮೈಲ್ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯಲ್ಲಿ ಭಿಕ್ಷಾವೃತ್ತಿಯಲ್ಲಿ ತೊಡಗಿದ ಜನರ ಊಟ ವಸತಿಯಿಂದ ಶಿಕ್ಷಣ ಮತ್ತು ಸ್ಕಿಲ್ ಟ್ರೈನಿಂಗ್ನ ವ್ಯವಸ್ಥೆಯನ್ನು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಮಾಡಲಾಗಿದೆ. ನಮ್ಮ ಇಂದಿನ ಎಪಿಸೋಡ್ ಕೂಡ ಇಂತಹ ಸತ್ಯ ಘಟನೆ ಆಧಾರಿತವಾಗಿದೆ. ಸರಿ ಗೆಳೆಯರೆ, ಈಗ ಕೇಳಿ ನಮ್ಮ ಇಂದಿನ ಕಥೆ. ಮಗ, ನಾನು ನನ್ನ ಈ ಮೊಬೈಲ್ ಫೋನ್ ಸರಿ ಮಾಡಿಸ್ಬೇಕು, ಮಾಡಿಸ್ತೀಯಾ? ಹಾ ಹಾ, ಖಂಡಿತ ಅಂಕಲ್, ಮಾಡಿಸ್ತೀನಂತೆ. ನಿಮ್ಮ ಸೇವೆಗಾಗಿ ತಾನೇ ನಾನಿರೋದು. ಏನಾಗಿದೆ ನಿಮ್ಮ ಫೋನ್ಗೆ? ಸರಿಯಾಗಿ ಧ್ವನಿ ಕೇಳಿಸ್ತಿಲ್ಲ ಇದ್ರಲ್ಲಿ. ಫೋನ್ ಸ್ಪೀಕರ್ನಲ್ಲಿ ಡಸ್ಟ್ ಬಂದಿರಬಹುದು ಅಂಕಲ್, ಚಿಕ್ಕ ಪ್ರಾಬ್ಲಮ್ ಅಷ್ಟೇ. ಈಗ 10 ನಿಮಿಷದಲ್ಲಿ ಸರಿ ಮಾಡಿಸ್ತರ್ತೀನಿ. ಅದಕ್ಕೆ ಎಷ್ಟು ಹಣ ತಗಲ್ಬಹುದಪ್ಪ? ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಅಂಕಲ್. ನೀವು 10 ನಿಮಿಷ ಆರಾಮವಾಗಿ ಕೂತ್ಕೊಳ್ಳಿ. ಸೆಕೆ ಬಹಳ ಇದೆ, ನಾನ್ ನಿಮ್ಗೆ ನಿಂಬೆ ಸೋಡಾ ತರಿಸ್ತೀನಿ. ಅದೆಲ್ಲ ತೊಂದ್ರೆ ಯಾಕಪ್ಪ? ಬೇಡ ಬೇಡ, ತೊಂದ್ರೆ ತಗೋಬೇಡ. ಅರೆ, ಇದ್ರಲ್ಲಿ ತೊಂದ್ರೆ ಏನಿದೆ? ನನ್ ಗೊತ್ತು ನಿಮ್ಗೆ ನಿಂಬೆ ಸೋಡಾ ಅಂದ್ರೆ ಇಷ್ಟ ಅಂತ. ಅರೆ, ನಿನಗೆ ಹಂಗ ಗೊತ್ತಪ್ಪ? ನನಗೆ ನಿಂಬೆ ಸೋಡಾ ಅಂದ್ರೆ ಇಷ್ಟ ಅಂತ. ಅಂಕಲ್, ನೀವು ಮರೆತು ಬಿಟ್ರಿ, ಇದೇ ಕ್ರಾಸಿಂಗ್ ನಲ್ಲಿ ಕೆಲವು ಸಮಯ ಹಿಂದೆ ಒಬ್ಬ ಹುಡುಗ ಇದ್ನಲ್ಲ. ಅಂಕಲ್ ಅಂಕಲ್, ನನ್ಗೆ ನೀವು ಸಹಾಯ ಮಾಡಬಹುದಾ? ನೋಡಪ್ಪ, ಭಿಕ್ಷೆ ಬೇಡುವ ವಯಸ್ಸಲ್ಲ ನಿಂದು, ಚೆನ್ನಾಗಿ ಓದಿ ಏನಾದ್ರೂ ಕೆಲಸ ಮಾಡುವ ವಯಸ್ಸಿದು. ನೀವನ್ನೋದು ನಿಜ ಅಂಕಲ್, ಹಾಗಂತ ನಾನು ಭಿಕ್ಷಾವೃತ್ತಿ ಮಾಡುವವನಲ್ಲ. ಹೌದಾ? ಭಿಕ್ಷೆ ಬೇಡ್ತಿದ್ದಿ, ಆದ್ರೆ ಭಿಕ್ಷೆ ವೃತ್ತಿ ಮಾಡ್ತಿಲ್ಲ ಅಂತ ಹೇಗೆ ಹೇಳ್ತೀಯಪ್ಪ? ಅಂಕಲ್, ನೀವು ನನಗೆ ಏನಾದ್ರೂ ಕೆಲಸ ಕೊಡಿಸಿ, ಅದುವೇ ನನಗೆ ನೀವು ಮಾಡಬೇಕಾದ ಸಹಾಯ. ನನಗೆ ಯಾರು ಕೆಲಸ ಕೊಡ್ತಿಲ್ಲ. ಏನ್ ಹೆಸರು ನಿಂದು? ರಮಣ್, ರಮಣ್ ಕುಮಾರ್. ಹೌದಾ? ಮನೇಲಿ ಯಾರ್ಯಾರಿದ್ದಾರೆ? ಯಾರು ಇಲ್ಲ ಅಂಕಲ್. ನಿನಗೆ ಉದ್ಯೋಗವೂ ಇಲ್ವಾ? ಸರಿ, ಬಾ ನನ್ನ ಜೊತೆಗೆ. ಮೊದಲು ನೀನು ಏನಾದ್ರೂ ತಿಂದುಕೋ, ನಾನು ಒಂದು ನಿಂಬೆ ಸೋಡಾ ಕುಡಿತೀನಿ, ಆಮೇಲೆ ನೋಡೋಣ. ಬನ್ನಿ ಬನ್ನಿ ಮಿಶ್ರಾ ಅವರೇ, ಹೇಗಿದ್ದೀರಿ? ವರ್ಮ ಅವರೇ, ಇವನ ಹೆಸರು ರಮನ್ ಅಂತ, ಒಳ್ಳೆ ಹುಡುಗ. ಎರಡು ದಿನಗಳಿಂದ ಉಪವಾಸ ಇದ್ದಾನೆ ಪಾಪ. ಹೌದಾ? ಭಿಕ್ಷೆ ಬೇಡ್ತಿದ್ದ ಸಹಾಯಕ, ಭಿಕ್ಷಾ ವೃತ್ತಿ ಮಾಡೋವನಲ್ಲ ಇವನು. ಓ, ಅಂದ್ರೆ ನೀವು ಚಿಂತೆ ಮಾಡಬೇಡಿ ಮಿಶ್ರಾಜಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸ್ಮೈಲ್ ಯೋಜನೆ ಅಂತಿದೆ, ಅದರಲ್ಲಿ ಊಟ, ವಸತಿ, ಔಷಧ ವ್ಯವಸ್ಥೆ ಉಚಿತವಾಗಿ ಸಿಗುತ್ತೆ. ಸ್ಕಿಲ್ ಪ್ರೋಗ್ರಾಂ ಅಡಿಯಲ್ಲಿ ಇವನ ಕುಶಲತೆಯನ್ನ ಫ್ರೀ ಟ್ರೈನಿಂಗ್ ನೀಡಿ ಹೆಚ್ಚಿಸಬಹುದು. ಇವನು ಗೌರವದಿಂದ ಸಂಪಾದನೆ ಮಾಡೋದಕ್ಕೆ ಯೋಗ್ಯನಾಗಬಹುದು. ವರ್ಮ ಅವರೇ, ಈ ರಮನ್ಗೆ ಈ ಸೌಲಭ್ಯ ಎಲ್ಲಿ ತನಕ ಸಿಗ್ತದೆ? ನೋಡಿ, ವಿಭಾಗದ ವತಿಯಿಂದ ಭಿಕ್ಷಾವೃತ್ತಿಯಲ್ಲಿ ತೊಡಗಿದಂತಹ ಜನರ ಪುನರ್ವಾಸಕ್ಕೆ ಗರಿಷ್ಠ 10 ವರ್ಷಗಳ ತನಕ ಈ ಸೌಲಭ್ಯ ಸಿಗುತ್ತೆ. ಅವರು ಯಾವುದಾದ್ರೂ ಕುಶಲತೆ ಕಲಿತು ಯೋಗ್ಯರಾಗಬಹುದು. ಹೌದಾ? ತಗೊಳ್ಳಿ ಅಂಕಲ್, ಬಂತು ನಿಮ್ಗೆ ಇಷ್ಟವಾದ ನಿಂಬೆ ಸೋಡಾ. ನೆನಪಾಯ್ತು ನೆನಪಾಯ್ತು, ನೀನು ರಮನ್ ಅಲ್ವಾ? ಹಾ ಹಾ, ಹೌದು ಅಂಕಲ್, ನಾನೇ ರಮನ್. ಆದ್ರೆ ನೀವು ನನಗೆ ಆಮೇಲೆ ಸಿಗ್ಲೇ ಇಲ್ಲ. ಹೇಗೆ ಸಿಗೋದಪ್ಪ, ನನ್ನ ಟ್ರಾನ್ಸ್ಫರ್ ಆಗೋಯ್ತು. ಆದ್ರೆ ನಿನ್ನ ಮರೆತಿಲ್ಲ, ನಾನು ನೆನಪಿಸ್ಕೊಳ್ತಿದ್ದೆ. ಮೊಬೈಲ್ ರಿಪೇರ್ ಮಾಡೋದನ್ನ ಕಲ್ತು ಒಳ್ಳೆ ಕೆಲಸ ಮಾಡಿದೆ. ಹೌದು ಅಂಕಲ್, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಟ್ರೈನಿಂಗ್ ಪ್ರೋಗ್ರಾಂ ನಲ್ಲಿ ನಾನು ಮೊಬೈಲ್ ರಿಪೇರಿಂಗ್ ಕಲಿತೆ. ನಿಜಕ್ಕೂ ಸ್ಮೈಲ್ ಯೋಜನೆ ನನ್ನ ಜೀವನವನ್ನ ಬದಲಾಯಿಸಿಬಿಟ್ಟಿತು. ಇಲ್ಲಾಂದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಹೌದಪ್ಪ. ಗೆಳೆಯರೆ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಮೊದಲ ಹಂತದಲ್ಲಿ ದೇಶದ ರಾಜಧಾನಿ ದೆಹಲಿ ಸಮೇತ 7 ನಗರಗಳಲ್ಲಿ ಭಿಕ್ಷಾವೃತ್ತಿ ನಿರ್ಮೂಲ ಮಾಡುವ ಗುರಿ ಇರಿಸಿಕೊಳ್ಳಲಾಗಿದೆ. ಗೆಳೆಯರೆ, ದೇಶದ ರಾಜಧಾನಿ ದೆಹಲಿ ಅಲ್ಲದೆ ಈ ಯೋಜನೆ ಮುಂಬೈ, ಪಟ್ನಾ, ಇಂದೋರ್, ಚೆನ್ನೈ, ಅಹಮದಾಬಾದ್, ಬೆಂಗಳೂರು, ಲಕ್ನೋ, ಹೈದರಾಬಾದ್ ಮತ್ತು ನಾಗ್ಪುರದಲ್ಲಿ ಸಫಲಗೊಂಡ ನಂತರ ದೇಶದ ಇತರ 75 ನಗರಗಳಲ್ಲಿ ಅನುಷ್ಠಾನಕ್ಕೆ ತರುವಂತಹ ಗುರಿಯನ್ನ ಇರಿಸಲಾಗಿದೆ. ಈ ನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಭಿಕ್ಷಾವೃತ್ತಿಯಲ್ಲಿ ತೊಡಗಿದ ಸಂಖ್ಯೆಯನ್ನು ತಿಳಿಯಲು ಸರ್ವೆ ಮಾಡಲಾಗುತ್ತಿದೆ. ದೆಹಲಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಇವರ ಸಂಖ್ಯೆ 20,000ಕ್ಕೆ ಮೀರಿದೆ. ವಿಭಾಗದ ವತಿಯಿಂದ ಮಾಡಲಾಗುವಂತಹ ಸರ್ವೆಯಲ್ಲಿ ಭಿಕ್ಷಾವೃತ್ತಿಯಲ್ಲಿ ತೊಡಗಿದ ಪ್ರತಿಯೊಬ್ಬ ವ್ಯಕ್ತಿಯ ಕುರಿತು ಡೇಟಾ ಸಿದ್ಧಪಡಿಸಲಾಗುವುದು. ಭಿಕ್ಷೆ ಬೇಡುವ ಜಾಗ, ಅವರ ಶೈಕ್ಷಣಿಕ ಯೋಗ್ಯತೆ, ಆರೋಗ್ಯ ಮುಂತಾದ ವಿವರಗಳು ಅದರಲ್ಲಿ ಇರುತ್ತವೆ. ಸರಿ ಗೆಳೆಯರೆ, ಈಗ ಸಮಯ ಮನೋರಂಜನೆಗಾಗಿ. ಈಗ ಕೇಳಿ ಈ ಹಾಡು. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಮಡಿದ ಸಿಡಿಲ ಭಾರ ಬದುಕೆ ನೀನು ತೀರ ಕ್ರೂರ. ಗೆಳೆಯರೇ, ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ ಕಾರ್ಯಕ್ರಮದಲ್ಲಿ ಸಲಹೆಗಳಿದ್ರೆ ಅಥವಾ ಯಾವುದೇ ಕಾರ್ಯಕ್ರಮದ ಕುರಿತು ನಿಮಗೆ ಮಾಹಿತಿ ಬೇಕಾಗಿದ್ರೆ ನಮಗೆ ಪತ್ರ ಬರೀರಿ. ವಿಳಾಸ: ಜಾಯಿಂಟ್ ಸೆಕ್ರೆಟರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ 110, 001. ಗೆಳೆರೆ, ಈಗ ಸಮಯ ಇಂದಿನ ಕಥೆ ಆಧಾರಿತ ಪ್ರಶ್ನೆ ಕೇಳುವುದಕ್ಕಾಗಿ. ಸರಿಯಾದ ಉತ್ತರ ಬರೆದವರಿಗೆ ಲಕ್ಕಿ ಡ್ರಾದ ಮೂಲಕ ಸಿಗಲಿದೆ 200 ರೂಪಾಯಿಗಳ ನಗದು ಬಹುಮಾನ. ಇಂದಿನ ಪ್ರಶ್ನೆ: ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಸ್ಮೈಲ್ ಯೋಜನೆ ಅಡಿಯಲ್ಲಿ ಮೊದಲ ಹಂತದಲ್ಲಿ ಎಷ್ಟು ನಗರಗಳನ್ನು ಆಯ್ಕೆ ಮಾಡಲಾಗಿದೆ? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ಸ್ಮೈಲ್ ಯೋಜನೆ ಅಡಿಯಲ್ಲಿ ಮೊದಲ ಹಂತದಲ್ಲಿ ಎಷ್ಟು ನಗರಗಳನ್ನು ಆಯ್ಕೆ ಮಾಡಲಾಗಿದೆ? ಗೆಳೆಯರಿ, ನಿಮ್ಮ ಉತ್ತರವನ್ನು ಕಳುಹಿಸಲು ನಮ್ಮ ವಿಳಾಸ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 52, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 110085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ. ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 52, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 110085. ನೀವು ಇಮೇಲ್ ಕೂಡ ಕಳಿಸಬಹುದು. ನಮ್ಮ ಇಮೇಲ್ ಐಡಿ mosjsrp@gmail.com. ಆದರೆ ನಿಮ್ಮ ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಬರೆಯಲು ಮರೆಯದಿರಿ. ನಮ್ಮ ಇಮೇಲ್ ಐಡಿಯನ್ನ ಪುನಃ ನೋಟ್ ಮಾಡ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದ ಕೇಳುಗರಿಗೆ ಅವರ ಹೆಸರನ್ನ ಲಕ್ಕಿ ಡ್ರಾ ತೆಗೆದು ವಿಜೇತರನ್ನು ಪ್ರಕಟಿಸಲಾಗುವುದು ಹಾಗೂ 200 ರೂಪಾಯಿಗಳ ಪುರಸ್ಕಾರ ನೀಡಲಾಗುವುದು. ಈ ಬಾರಿ ಪುರಸ್ಕಾರ ನಿಮ್ಮದಾಗಬಹುದು, ಹಾಗಾಗಿ ಬೇಗನೆ ನಿಮ್ಮ ಉತ್ತರ ಕಳಿಸಿ. ಗೆಳೆಯರೆ, ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ತಮಗೆ ತಲುಪಿಸಲಾಗುತ್ತಿದೆ. ಸರಿ, ಕಾಯೋಣ ಮುಂದಿನ ಕಾರ್ಯಕ್ರಮಕ್ಕಾಗಿ. ಅಲ್ಲಿವರೆಗೆ ನಿಮ್ಗೆಲ್ಲರಿಗೂ ನಮ್ಮ ನಮಸ್ಕಾರ. ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ.